ಅಡಿಕೆಗೆ ಸೂಕ್ತವಾಗಿರೋದು ರಸಸಾರ ಅಂದ್ರೆ 5-7 ಪಿಎಚ್ ಅಂತ ರಸಸಾರ ಇರಬೇಕಂತ ಹೇಳ್ತೀವಿ. 5-5.5 ಕಡಿಮೆ ಆಗ್ಬಿಟ್ರೆ ಹುಳಿ ಮಣ್ಣು, ಅಂತಹ ಮಣ್ಣುಗಳಲ್ಲಿ ಏನಾಗ್ತದೆ, ಗಿಡಗಳು ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ಅದನ್ನೇ ಒಂದು ಸಮಸ್ಥಿತಿ ಹತ್ರಕ್ಕೆ ತರಲಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ. ಇನ್ನು ತೀರಾ ಕ್ಷಾರಿ ಅಂದ್ರೆ 7 ಜಾಸ್ತಿ ಆದಾಗ ಸಹಿತ ಗಿಡದ ಬೆಳವಣಿಗೆ ಕುಂಠಿತ, ಅಲ್ಲಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತ ಕೆಲಸ ಆಗೋದಿಲ್ಲ ಗಿಡಗಳಿಂದ, ಅವಾಗಲೂ ಸಹಿತ ಗಿಡಗಳು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತವೆ. ಇನ್ನು ಈ ರಸಸಾರವನ್ನು ಮಣ್ಣನ್ನು ಪರೀಕ್ಷೆ ಮಾಡಿಸ್ಬಿಟ್ಟು ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದು ಹುಳಿ ಮಣ್ಣಾಗಿದ್ರೆ ಎಷ್ಟು ಸುಣ್ಣವನ್ನು ಹಾಕ್ಬೇಕಂತ ಹೇಳ್ತಾರೆ, ಅದು ಕ್ಷಾರೀಯವಾಗಿದ್ರೆ ಎಷ್ಟು ಜಿಪ್ಸಮ್ ಅನ್ನು ಹಾಕ್ಬೇಕಂತ ನಾವು ಅದರಲ್ಲಿ ಕೊಟ್ಟಿರ್ತೀವಿ. ಆ ಒಂದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಜಿಪ್ಸಮ್ ಅನ್ನು ಹಾಕ್ಬೇಕಂತ ನೋಡಿಕೊಂಡು ನಾವು ನಿರ್ಣಯವನ್ನ ತೆಗೆದುಕೊಳ್ಬೇಕಾಗ್ತದೆ. ತಾವು ಹೇಳೋ ಪ್ರಕಾರವಾಗಿ ಅಡಿಕೆ ಸಸಿನ ನಾಟಿ ಮಾಡೋರು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು ಅಂತ ತಾವು ಮಾಡಿಸಿದ್ದು ಬಹಳ ಉತ್ತಮ. ಯಾಕಂದ್ರೆ ಗೊತ್ತಾಗ್ತದೆ ಏನಿದೆ ಅದರಲ್ಲಿ ಪರಿಸ್ಥಿತಿ, ಏನಿದೆ ಪೋಷಕಾಂಶಗಳ ಕೊರತೆ ಇದೆಯೋ, ಜಾಸ್ತಿ ಇದೆಯೋ, ಮಧ್ಯಮವಾಗಿದೆಯೋ, ಅದು ಗೊತ್ತಾಗ್ತದೆ ನಮ್ಗೆ. ಅದ್ರ ಮೇಲೆ ನಮ್ಗೆ ಈಗ ನಾವು ಜಾಸ್ತಿ ಇದ್ದಾಗ ಮತ್ತೆ ಪೋಷಕಾಂಶಗಳು ಹಾಕಿದ್ರೆ ನಮ್ಗೆ ದುಡ್ಡು ಹೋಗ್ತದೆ, ಎರಡನೇದು ಮಣ್ಣನ್ನು ನಾವು ಹಾಳು ಮಾಡ್ಕೊಂಡು. ಈ ಪಿಎಚ್ ಮತ್ತೆ ಸಾವಯವ ಇಂಗಾಲ ಮಣ್ಣಿನಲ್ಲಿ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತೀರಿ? ಯಾಕಂದ್ರೆ ಇದನ್ನ ನೋಡಿ, ಪಿಎಚ್ ಮತ್ತೆ ಸಾವಯವ ಇಂಗಾಲ ಮಣ್ಣಿನಲ್ಲಿ ಯಾಕೆ ಬಹಳ ಮುಖ್ಯ ಅಂತಂದ್ರೆ ಅದರದ್ದು ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತೆ ಜೈವಿಕ ಗುಣಧರ್ಮಗಳು ಇದ್ರ ಮೇಲೆನೆ ನಿಂತಿರ್ತಾವ. ಇವರಲ್ಲಿ ವ್ಯತ್ಯಾಸ ಆದ್ರೆ ಅವು ಮೂರೂ ತೊಂದರೆ ಆಗ್ತದೆ, ಆವಾಗ ನಮ್ಗೆ ಬೆಳವಣಿಗೆ ಸರಿ ಆಗುದಿಲ್ಲ. ಹಾಗಾಗಿ ಅವರು ಸಾವಯವ ಮುಖ್ಯವಾಗಿ ನೋಡಿ, ನಾವು ಮೊದಲೆಲ್ಲ ನೋಡಿದಾಗ ಈಗ ನಮ್ಮಲ್ಲಿ ಸಾಲ್ ಟೆಸ್ಟ್ ಎಲ್ಲ ಮಣ್ಣು ಪರೀಕ್ಷೆ ಮಾಡಿದಾಗ ಒಂದು 200-250 ಸ್ಯಾಂಪಲ್ ಅನ್ನು ನೀವು ಒಂದು ಅಧ್ಯಯನ ಕೈಕೊಂಡ್ರೆ ಹೆಚ್ಚು ಕಡಿಮೆ ಈ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಹುಳಿ ಮಣ್ಣನ್ನು ಕಾಣ್ತೀವಿ, ಆಮೇಲೆ ತೀರ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕ್ಷಾರೀಯ ಮಣ್ಣುಗಳನ್ನು ಕಾಣ್ತೀವಿ. ಇನ್ನು ಈ ಮಲೆನಾಡಿನಲ್ಲಿ ಸಹಿತ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರಬೇಕು, ಆದ್ರೆ ಅಲ್ಲಿನೂ ಸಹಿತ ಈಗ 0.5-0.75 ಬರ್ತಾ ಇದೆ, ಅದು ತೀರ ಕಡಿಮೆ ಆಗ್ತಾ ಇದೆ, ಒಂದು ಆಸುಪಾಸಿನಲ್ಲಿ ಇರಬೇಕು. ಈಗ ಸಾವಯವ ಇಂಗಾಲ ಹಾಗೂ ಸಾವಯವ ಪದಾರ್ಥಗಳು ಇದಕ್ಕೆ ಬೇಕು ಅಂತ, ಹೌದು ಯಾವ ಮಟ್ಟಕ್ಕೆ ಬೇಕು ಸರ್ ಒಂದು ಅಡಿಕೆ ಕೃಷಿ? ಸಾಮಾನ್ಯವಾಗಿ ನೋಡಿ ಸರ್, ಈಗ ಒಂದು 3 ಮೇಲ್ಪಟ್ಟಂತ ಅಡಿಕೆ ಆದ್ರೆ ಒಂದು 10-15 kg ಅಷ್ಟು ಸಾವಯವ ಗೊಬ್ಬರಗಳನ್ನ ಹೇಳ್ತೀವಿ, ಒಂದು 1/2 ಬುಟ್ಟಿ ಅಂತ ಹೇಳ್ತೀವಿ. ಆದ್ರೆ ಏನಾಗಿದೆ, ಈಗ ಜಾನುವಾರುಗಳ ಸಂಖ್ಯೆ ಕಡಿಮೆ ಆದ್ರಿಂದ ಮತ್ತೆ ಪಶುಸಂಗೋಪನೆ ಅನೇಕ ಜನ ರೈತರು ಅಷ್ಟಾಗಿ ಇಷ್ಟಪಡ್ತಾ ಇರದೇ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರದ ಲಭ್ಯ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಬೇರೆ ತರಹದ ಸಾವಯವ ಪದಾರ್ಥಗಳನ್ನ ಇವರು ಉಪಯೋಗ ಮಾಡಿಕೊಂಡು ಭೂಮಿಗೆ ಹಾಕಿದ್ದಾದ್ರೆ ಸಾವಯವ ಇಂಗಾಲವನ್ನು ಭೂಮಿಯಲ್ಲಿ ನಾವು ನೋಡ್ಕೊಂಡಂಗೆ ಆಗುತ್ತೆ, ಅದರ ಜೊತೆಗೆ ಗಿಡಗಳಿಗೆ ಒಂದು ಪೂರಕವಾದಂತಹ ವಾತಾವರಣ ವಹಿಸಿಕೊಂಡಂಗೆ ಆಗ್ತದೆ. ಈಗ ಅನೇಕ ತರಹದ ಸಾವಯವ ಗೊಬ್ಬರ ಇದ್ದಾವೆ, ಕೊಟ್ಟಿಗೆ ಗೊಬ್ಬರ ಇದೆ, ವರ್ಮಿ ಕಾಂಪೋಸ್ಟ್ ಇದೆ, ಕೋಳಿ ಗೊಬ್ಬರ ಇದೆ, ಕುರಿ ಗೊಬ್ಬರ ಇದೆ, ಈಗ ಅನೇಕ ತರಹದ ಗೊಬ್ಬರಗಳು ನಮ್ಗೆ ಸಿಗ್ತಾವ. ಅವನ್ನೆಲ್ಲ ನಾವು ಸಾವಯವ ಗೊಬ್ಬರಗಳನ್ನು ಉಪಯೋಗ, ಮತ್ತು ಹಸಿರೆಲೆ ಗೊಬ್ಬರಗಳು ಬಹಳ ಮುಖ್ಯವಾಗಿ, ಸಣಬಿದೆ, ಡಯಂಚ ಇದೆ, ಅಲಸಂದೆ ಇದೆ, ಇವನ್ನೆಲ್ಲವನ್ನು ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಲೇಬಾರದು ಅಂತ ಯಾವ ರೀತಿ ಅಂತ ಹೇಳಿ? ಈಗ ನಾವು ಅನೇಕ ಕ್ಷೇತ್ರ ಭೇಟಿ ಹೋದಾಗ ರೈತರು ಇದೇ ಪ್ರಶ್ನೆಯನ್ನು ಕೇಳ್ತಾರೆ, ನಾವು ರಾಸಾಯನಿಕ ಗೊಬ್ಬರ ಹಾಕದೇನೆ ಅಡಿಕೆ ಬೆಳಿಲಿಕ್ಕೆ ಸಾಧ್ಯತೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ನಾವು ಇದನ್ನ ಅಧ್ಯಯನ ಮಾಡಿದಾಗ ಸಾಧ್ಯತೆ ಇದೆ, ಆದ್ರೆ ಆ ಗಿಡಗಳಿಗೆ ಬೇಕಾಗುವಷ್ಟು ಪೋಷಕಾಂಶಗಳನ್ನ ನಾವು ಸಾವಯವ ರೂಪದಲ್ಲಿ ಕೊಡ್ಲಿಕ್ಕೆ ನಾವು ಗಟ್ಟಿ ಇರ್ಬೇಕು, ಸಾವಯವ ಪೋಷಕಗಳು ಕೊಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಇರಲಿಲ್ಲ. ಅದು ಈ ಪ್ರಸ್ತುತ ಹಂಗಾಮ್ನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಮಾಡಕ್ ಆಗಲ್ಲ ಅಂತಲ್ಲ ಕಷ್ಟ ಆಗ್ತದೆ. ಇಲ್ಲ, ನಮ್ಮ ಹತ್ರ ಸಾಕಷ್ಟು ಸಾವಯವ ಅಂಶ ಇದ್ದಾವೆ, ಸಾಕಷ್ಟು ಹಸಿರೆಲೆ ಗೊಬ್ಬರ ಗಿಡಗಳಿದ್ದಾವೆ, ಹಸಿರೆಲೆ ಗೊಬ್ಬರ ಮಾಡ್ಲಿಕ್ಕೆ ತಯಾರಿದ್ದೀವಿ, ಜಾನುವಾರುಗಳಿದ್ದಾವೆ, ಕುರಿಗಳಿದ್ದಾವೆ, ಮೇಕೆ ಇದ್ದಾವೆ ಅಂತಂದಾಗ ನಿಮ್ಗೆ ಅನೇಕ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಗ್ತದೆ, ಹಾಕೊಂಡು ಮಾಡಬಹುದು. ಅಡಿಕೆಯನ್ನು ಬೆಳಿಲಿಕ್ಕೆ ಯಾವ ವಾತಾವರಣ ತುಂಬಾ ಸೂಕ್ತ ಅಂತ ತಾವು ಹೇಳ್ತಕ್ಕಂಥದ್ದು? ಇನ್ನು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅಡಿಕೆನ ಕರ್ನಾಟಕದಲ್ಲಿ 29 ಜಿಲ್ಲೆಗಳು ಬೆಳೀತಾ ಇದ್ದಾರೆ, ಆದ್ರೆ ಯಾವ ವಾತಾವರಣ ತುಂಬಾ ಸೂಕ್ತವಾಗಿ ಇಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ತಾವು? ನೋಡಿ, ಇದರದ್ದು ಹವಾಗುಣ ನಿಮ್ ಕೇಳಿದ ಹಾಗೆ, ನೋಡಿ, ಸಮುದ್ರ ಮಟ್ಟದಿಂದ 1,000 ಎತ್ತರದವರೆಗೂ ನಾವು ಇದನ್ನ ಅಡಿಕೆ ಕೃಷಿಯನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಅತಿ ಎತ್ತರದ ಪ್ರದೇಶದಲ್ಲಿ ಬೆಳೆದಾಗೂ ಸಹಿತ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಸಾಮಾನ್ಯವಾಗಿ ನಾವು ಭೂಮಧ್ಯ ರೇಖೆಯಿಂದ 28 ಉತ್ತರ ಮತ್ತು ದಕ್ಷಿಣದಲ್ಲಿ ಅಡಿಕೆ ಕೃಷಿಯನ್ನ ಸೀಮಿತವಾಗಿರುವುದನ್ನು ನಾವು ಕಾಣ್ತಾ ಇದ್ವಿ. ಮತ್ತೆ ಮುಖ್ಯವಾಗಿ ಅಂದ್ರೆ ಉಷ್ಣಾಂಶ, ಮಾಧ್ಯಮಗಳಲ್ಲಿ ಗಮನಿಸಿರಬಹುದು, ಓದಿರಬಹುದು, ಆಗುಂಬೆಯಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ. ಇದು ಬಹಳ ಆತಂಕಕಾರಿ ವಿಚಾರಗಳು, ಯಾಕಂದ್ರೆ ಆಗುಂಬೆ ಹೆಚ್ಚು ಮಳೆ ಆಗುವಂತದ್ದು ಮತ್ತೆ ಸಾಕಷ್ಟು ಕಾಡು ಪ್ರದೇಶ ಇರುವಂತದ್ದು, ವಾತಾವರಣದಲ್ಲಿ ವೈಪರೀತ್ಯ ಆದಾಗ ಎಲ್ಲಾ ಬೆಳೆಗಳಿಗೂ ಅನ್ವಯಿಸಿಕೊಳ್ತದೆ. ಈಗ ಅಡಿಕೆ ಹೇಗೆ ನೋಡಿ, ಅಡಿಕೆಗೆ ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ 40-45 ಡಿಗ್ರಿವರೆಗೂ ಇದು ಬದುಕುವಂತ ಒಂದು ಸಾಮರ್ಥ್ಯ ಇದೆ. ಆದ್ರೆ 35 ಡಿಗ್ರಿಗಿಂತ ಜಾಸ್ತಿ ಆದಾಗ ರೈತರು ಹೇಳ್ತಿರ್ತಾರೆ ತಾಪಮಾನ ಜಾಸ್ತಿ ಆದ ತಕ್ಷಣ ಹರಳು ಉದುರುತ್ತಾ ಇದೆ, ಪಾಲಿನೇಷನ್ ಫರ್ಟಿಲೈಸೇಷನ್ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನೇಕ ಜನ ರೈತರು ಹೇಳ್ತಾ ಇದ್ದಾರೆ. ಮತ್ತೆ ಅದ್ರ ಬಾಷ್ಪೀಭವನ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತದೆ, ಹಾಗಾಗಿ ಇದಕ್ಕೆ ಸಾಮಾನ್ಯವಾಗಿ ತಾಪಮಾನ ಒಂದು 35 ಡಿಗ್ರಿಗಿಂತ ಕಡಿಮೆ ಇದ್ದರೂ ಬಹಳ ಉತ್ತಮ. ನಾವು ಈ ಎಲ್ಲ ಮಾಹಿತಿಯನ್ನು ನೋಡಿದಾಗ ಒಂದು 25-30 ಡಿಗ್ರಿ ಸೆಂಟಿಗ್ರೇಡ್ ಏನಿದೆ ಅದು ಬಹಳ ಸೂಕ್ತವಾದಂಥದ್ದು. ಆ ವಾತಾವರಣದಲ್ಲಿ ನಿಮಗೆ ಅಡಿಕೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಹುಳಿ ಮತ್ತು ಕ್ಷಾರಿಯ ಮಣ್ಣು ಏನ್ ಸರದ ವ್ಯತ್ಯಾಸಗಳ ಬಗ್ಗೆ? ಇದನ್ನ ನಾವು ಈ ರಸಸಾರದ ಮೇಲೆ ಹೇಳ್ತೀವಿ. ಈಗ ನೋಡಿ ರಸಸಾರದ ಮೇಲೆ ನೀವು ಹೇಳಿದಾಗ 7ಕ್ಕಿಂತ ಕಡಿಮೆ ಬಂದಂಗೆ ನಾವು 7 ಅಂದ್ರೆ ಸಮಸ್ಥಿತಿ ಅಂತ ಹೇಳ್ತೀವಿ. 7 ಅಂದ್ರೆ ಎಕ್ಸಾಕ್ಟ್ 7 ಬರೋದಿಲ್ಲ, ಒಂದು 6-7 ಒಂದು ಸಮಸ್ಥಿತಿ ಅಂತ. 6-7ಗಿಂತ ಕೆಳಗಡೆ ಬಂದದ್ದೆಲ್ಲ ಹುಳಿ ಮಣ್ಣು ಅಂತ ಹೇಳ್ತೀವಿ. 7ಕ್ಕಿಂತ ಮೇಲ್ಗಡೆ ಬಂದದ್ದನ್ನೆಲ್ಲ ನಾವು ಸ್ವಲ್ಪ ಕ್ಷಾರೀಯ ಮಣ್ಣುಗಳು ಅಂತ ಹೇಳ್ತೀವಿ. ಅವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಲವಣಗಳ ಲಭ್ಯತೆ, ಗಿಡಗಳಿಗೆ ಏನು ಪೋಷಕಾಂಶಗಳು ಬೇಕು ಲಭ್ಯತೆ ಕಡಿಮೆ ಆಗ್ತದೆ, ಹೆಚ್ಚು ಕಡಿಮೆ ಆದ. ಹಾಗಾಗಿ ಈ ಪೂರಕವಾದಂತಹ ಗೊಬ್ಬರಗಳನ್ನ ಅಂದ್ರೆ ಮುಖ್ಯವಾಗಿ ಸಾವಯವ ಗೊಬ್ಬರಗಳನ್ನ ನಾವು ಸರಿಯಾಗಿ ಬಳಸಿದ್ದಾದ್ರೆ ಈ ಈ ಒಂದು pH ರಸಸಾರವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆಗುಂಬೆಯಲ್ಲಿ ತುಂಬಾ ಬಿಸಿಲು ಈಗ ಅಂತ ಹೇಳಿದ್ರಿ, ಹಾಗಾದ್ರೆ ಮಳೆ ಈ ಒಂದು ಅಡಿಕೆ ಬೆಳೆಗೆ ಯಾವ ರೀತಿ ಪೂರಕವಾಗುತ್ತೆ? ಮಳೆಯ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳ್ತೀರಿ ಸರ್? ನೀವು ಕೇಳಿದ ಹಾಗೆ ಮಳೆ ಪ್ರಮಾಣ ಎಷ್ಟಿರಬೇಕು ನೋಡಿ, ಇದನ್ನ ಈಗ ಕರಾವಳಿ ಪ್ರದೇಶದಲ್ಲಿ 4,000-4,500 ಮಿಲಿಮೀಟರ್ ವರೆಗೂ ಮಳೆ ಆಗ್ತದೆ, ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 3,500-4,500 ಮಿಲಿಮೀಟರ್ ವರೆಗೆ ಆಗ್ತದೆ ಅಂತಲ್ಲಿನ ಬೆಳೀತಾ ಇದ್ವಿ. ಮತ್ತೆ ಇನ್ನು ಮೈದಾನ ಪ್ರದೇಶ ಅಂದ್ರೆ 700-1,000 ಮಿಲಿಮೀಟರ್ ವರೆಗೂ ಈ ಒಂದು ಅಡಿಕೆ ಕೃಷಿಯನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಅತಿ ಹೆಚ್ಚು ಮಳೆ ಮತ್ತೆ ತೀರ ಕಡಿಮೆ ಮಳೆ ಆದಾಗ ಇದಕ್ಕೆ ತೊಂದರೆ ಆಗ್ತದೆ. ಅತಿ ಹೆಚ್ಚು ಮಳೆ ಆದಾಗ ಏನಾಗ್ತದೆ, ಪೋಷಕಾಂಶಗಳು ಕೊಚ್ಚಣೆ ಆಗ್ತದೆ. ತೀರ ಕಡಿಮೆ ಮಳೆ ಆದಾಗ ಏನಾಗುತ್ತೆ, ಇದಕ್ಕೆ ನೀರಾವರಿ ಲಭ್ಯತೆಯನ್ನ ನಾವು ಒದಗಿಸ್ಕೊಳ್ಳೇಬೇಕಾಗ್ತದೆ. ಈಗ 700-750 ಮಿಲಿಮೀಟರ್ ಅಂದ್ರೆ ನಾವು ಒಂದು ನೀರಾವರಿ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ, ಇಲ್ಲ ಅಂದ್ರೆ ಇಳುವರಿ ಮೇಲೆ ಗಣನೀಯವಾದಂತ ಪರಿಣಾಮವನ್ನು ಬೀರ್ತದೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ರೈತರು, ಮಳೆ ಆಶ್ರಯದಲ್ಲೇ ಬೆಳೀತಾ ಇದ್ರು. ಇತ್ತೀಚೆಗೆ ಹವಾಮಾನದಲ್ಲಿ ವೈಪರೀತ್ಯ ಆಗಿ ಒಂದೇ ದಿನ ಜಾಸ್ತಿ ಮಳೆ ಬರೋದು, ಒಂದು ವಾರ 15 ದಿನ ತಿಂಗಳುಗಟ್ಟಲೆ ಮಳೆಗಾಲದಲ್ಲಿ ಮಳೆ ಇಲ್ಲದೆ ಇರುವುದು, ಮೊದಲೆಲ್ಲ ಏನು ಜೂನ್ ಮೊದಲ ವಾರಕ್ಕೆ ಮಳೆ ಬರುವುದು ವಾಡಿಕೆ ಆಗಿತ್ತು. ಈಗ ಕಳೆದ ಒಂದು 5-6 ವರ್ಷಗಳಿಂದ ತಾವು ಗಮನಿಸ್ತಾ ಇದ್ರಿ, ಜುಲೈ ಮೊದಲ ವಾರಕ್ಕೆ ಬಂದ್ಬಿಟ್ಟಿದೀವಿ. ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ನಮಗೆ ನೀರಾವರಿ ವ್ಯವಸ್ಥೆ ಬೇಕೇ ಆಗ್ತದೆ, ಇಲ್ಲಾಂದ್ರೆ ನಮ್ಗೆ ಅಡಿಕೆಯ ಇಳುವರಿಯಲ್ಲಿ ಸಾಕಷ್ಟು ತೊಂದರೆ ಆಗ್ತದೆ. ಮತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದಂತ ಅಂಶ ಅಂದ್ರೆ ರಿಲೇಟಿವಿಟಿ, ಆರ್ದ್ರತೆ ಅಂತ ಹೇಳ್ತೀವಿ. ಇದರೂ ಬಹಳ ಮುಖ್ಯ. ಮಳೆ ಹೆಚ್ಚು ಮಳೆ ಆದಾಗ ಅನೇಕ ರೋಗಗಳು ಕಾಣಿಸ್ಕೊಳ್ತವೆ. ಈಗ ನೋಡಿ, ಹೆಚ್ಚು ಮಳೆ ಆದಾಗ ನಮ್ಗೆ ಶಿಲೀಂಧ್ರ ರೋಗಗಳು ಜಾಸ್ತಿ, ಕೊಳೆ ರೋಗ ಆಗ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ತಾವು ಎಲೆ ಚುಕ್ಕೆ ರೋಗವನ್ನು ನೋಡಿದಿರಿ, ಕೊಳೆ ರೋಗ ಆಗಿರ್ಬೋದು, ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಇವೆಲ್ಲ ಹೆಚ್ಚು ಮಳೆ ಪ್ರದೇಶದಲ್ಲಿ, ಮತ್ತೆ ಸಿರ ಕೊಳೆ ರೋಗ, ಇವು ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ನಾವು ಕಾಣಿಸ್ತೀವಿ. ಮತ್ತೆ ಮಳೆ ಹದುವರಿತ ಆದ್ರೆ ಈ ಎಲ್ಲ ಸಮಸ್ಯೆಗಳು ನಮಗೆ ಕಂಡು ಬರೋದಿಲ್ಲ. ಹಾಗಾಗಿ ಆರ್ದ್ರತೆ ಮತ್ತು ಮಳೆ ಇವು ಬಹಳ ಮುಖ್ಯವಾದಂತ ವಿಚಾರಗಳು ಅಡಿಕೆಯ ಒಂದು ಕೃಷಿಯಲ್ಲಿ. ಜೊತೆಗೆ ಮಳೆ ಬಂದಾಗ ರೈತರು ತಮ್ಮ ಒಂದು ಗಿಡಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬಹುದು, ಮಾಡ್ಕೋಬೇಕು ಅಂತ ತಾವು ಹೇಳ್ತಕ್ಕಂಥ ಆರ್ದ್ರತೆ ವಿಚಾರದಲ್ಲಿ? ಈಗ ಹೆಚ್ಚು ಮಳೆ ಆಗುವಂತ ಸನ್ನಿವೇಶದಲ್ಲಿ ತೋಟಗಳಲ್ಲಿ ನೀರು ನಿಲ್ಲದ ಹಾಗೆ ಬಸಿಗಾಲ ವ್ಯವಸ್ಥೆಯನ್ನು ಅವರು ಮಾಡ್ಕೊಳ್ಬೇಕು, ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗ್ತದೆ. ತಾವು ಗಮನಿಸಿರಬಹುದು, ಈ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರತಿ ಸಾಲಿಗೂ ಒಂದೊಂದು ಅವರು ಕಪ್ಪುಗಳನ್ನ ಮಾಡಿರ್ತಾರೆ, ಅಂದ್ರೆ ಕಾಲುವೆಗಳನ್ನ ಮಾಡಿರ್ತಾರೆ. ಅದು ಈ ಮಲೆನಾಡಿನಲ್ಲಿ ಒಂದು ಗಾದೆ ಮಾತು, ಅಡಿಕೆ ಅಂದ್ರೆ ಕಪ್ಪು ಮತ್ತೆ ಸೊಪ್ಪು ಎರಡು ಇರಲೇಬೇಕು ಅಂತ. ಕಪ್ಪು ಅಂದ್ರೆ ಕಾಲುವೆಗಳ ವ್ಯವಸ್ಥೆ, ಅಂದ್ರೆ ಹೆಚ್ಚಾದ ನೀರು ಕಾಲುವೆ ಮುಖಾಂತರ ಹೊರಗಡೆ ಹೋಗುವಂತೆ. ಮತ್ತು ಸೊಪ್ಪು ಅಂದ್ರೆ ಮೊದಲು ಒಂದು ಒಂದು ಏನಪ್ಪ ಅಂದ್ರೆ ರೂಲ್ ಅಂತ ಹೇಳ್ತೀವಿ, 9 ಎಕರೆ ಸೊಪ್ಪಿನ ಬಿಟ್ಟಕ್ಕೆ 1 ಎಕರೆ ಅಡಿಕೆ ಇರಬೇಕು ಅಂತ ಇತ್ತು. ಈಗ ಅದು ಬಹಳ ಕಷ್ಟ. ಹಾಗಾಗಿ 9 ಎಕರೆ ಸಾಕಷ್ಟು ಸೊಪ್ಪು ಸಿಗ್ತಾ ಇತ್ತು. ಅಲ್ಲಿ ನೀವು ಹೇಳಿ ಮೊದಲೇ ಕೇಳಿದ್ರು, ಸಾವಯವ ಅಂಶ ಹೆಚ್ಚಾಗುವ ಅಲ್ಲಿ ಆಗ್ತಾ ಇತ್ತು, ಯಾಕಂದ್ರೆ 9 ಎಕರೆಯಲ್ಲಿ ಎಷ್ಟು ಸೊಪ್ಪು ಸಿಗ್ತಿತ್ತು ಅದನ್ನು ಹಾಕ್ತಾ ಇದ್ರು, ಸಿಗ್ತಾ ಇತ್ತು. ಈಗ ಒಂದು ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಮಣ್ಣಿನ ಒಂದು ಗುಣಧರ್ಮ ಕಾಯ್ಕೊಳ್ಳಿಕ್ಕೆ ಸೊಪ್ಪು ಬೇಕೇ ಬೇಕು. ಮತ್ತೆ ಕಪ್ಪು ನಾನು ಹೇಳಿದೆ, ಹೆಚ್ಚು ಮಳೆ ಆದಾಗ ನೀವು ಹೇಳಿದ್ರೆ ಹೆಚ್ಚು ಮಳೆ ಆದಾಗ ನೀರು ಹೊರಗಡೆ ಹೋಗ್ತದೆ, ಬರೀ ನೀರು ಹೊರಗಡೆ ಹೋಗುದಲ್ಲ, ಕಪ್ಪುಗಳನ್ನು ಮಾಡಿದಾಗ ಏನಾಗ್ತದೆ, ಈ ಬೇರುಗಳಿಗೆ ಸರಿಯಾಗಿ ಉಸಿರಾಟ ಕ್ರಿಯೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಮಣ್ಣಂದ್ರೆ ಕೇವಲ ಮಣ್ಣಷ್ಟೇ ಅಲ್ಲ, ಮಣ್ಣಲ್ಲಿ ನೀರು ಇರಬೇಕು, ಗಾಳಿಯ ಪ್ರಮಾಣ ಇರಬೇಕು, ಮಣ್ಣು ಇರಬೇಕು, ಮೂರು ಕೂಡಿ ನಾವು ಮಣ್ಣು ಅಂತೇವೆ. ಗಾಳಿಯ ಪ್ರಮಾಣ ಚೆನ್ನಾಗಿದ್ದಾಗ ಬೇರುಗಳಿಗೆ ಉಸಿರಾಟ ಚೆನ್ನಾಗಿ ಆಗ್ತದೆ, ಗಿಡಗಳ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣವನ್ನು ಒದಗಿಸಿಕೊಡುತ್ತದೆ. ಒಳ್ಳೆಯದು ಸರ್. ತಾವಿದವರೆಗೂ ಅಡಿಕೆ ಕೃಷಿಯಲ್ಲಿ ಮಣ್ಣು ಮತ್ತು ಹವಾಗುಣ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡವೆಪ್ಪರ್, ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಲ್, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ರೈತ ಬಾಂಧವರೇ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಡಿಮೆ ಹಿಡುವಳಿಯಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತಂತೆ ಚಮರಾಯಪಟ್ಟಣ ತಾಲೂಕು ವೈ ಸಿಂಗೇನಹಳ್ಳಿಯ ಕೃಷಿಕ ಬಿಆರ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರತಕ್ಕಂಥವರು ಚನ್ನರಾಯಪಟ್ಟಣ ತಾಲೂಕು ವೈ ಸಿಂಗೇನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಬಿಆರ್ ಮಂಜುನಾಥ್ ಅವರು. ಮಂಜುನಾಥ್ ಅವರು ಜಮೀನು ಇಲ್ಲದ ಕೃಷಿಕರು, ಜಮೀನು ಇಲ್ಲ ಅವರಿಗೆ, ಆದರೂ ಕೂಡ ಅವರು ಕೃಷಿಯನ್ನ ಮಾಡ್ತಾರೆ. ಬೇರೆ ಬೇರೆ ತಾಕುಗಳಲ್ಲಿ ಕೃಷಿಯನ್ನ ಮಾಡ್ತಾರೆ. ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೋಳಿ ಮತ್ತೆ ಕುರಿ ಹಾಗೂ ಹಸುಗಳ ಸಾಕಾಣಿಕೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ನಾವು ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರಿಗೆ. ಸರ್ ನಮಸ್ತೆ. ಈಗ ನಿಮ್ನ ಮಂಜುನಾಥ್ ಅಂತ ಕರಿಬೇಕಾ ನವೀನ್ ಅಂತ ಕರಿಬೇಕು? ಸರ್ ಮಂಜುನಾಥ್ ಅಂದ್ರೆ ಸರ್ಟಿಫಿಕೇಟ್ ನೇಮು, ನವೀನ್ ಅಂತ ಕರೆದ್ರೆ ಎಲ್ರಿಗೂ ಗೊತ್ತಾಗತ್ತೆ. ನವೀನ್ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಸರ್, ಎಲ್ರಿಗೂ ಗೊತ್ತಾಗತ್ತೆ. ಎರಡು ಹೆಸರು ನಿಮ್ಗೆ? ಎರಡು ಹೆಸರು ಇದೆ ಸರ್. ಯಾಕೆ ಎರಡು ಹೆಸರು ಆಯ್ತು? ಗೊತ್ತಿಲ್ಲ ಸರ್, ಅದು ತಂದೆ ತಾಯಿ ಕಟ್ಟಿದ್ರು, ನಾವು ಅದನ್ನೆಲ್ಲ ಪ್ರಶ್ನೆ ಮಾಡ್ಲಿಲ್ಲ. ಬಟ್ ಅವಾಗಿನ ಮನೆಯಲ್ಲೆಲ್ಲ ನವೀನ್ ಅಂತ ಕರೀತಾರೆ, ಕ್ಲಾಸ್ಮೇಟ್ಸ್ ಮತ್ತೆ ಅಫಿಷಿಯಲ್ಸ್ ನಮ್ ಕೆಲಸ ಮಾಡಿದ ಕಡೆ ಎಲ್ಲ ಮಂಜುನಾಥ್ ಅಂತಾರೆ. ಏನೋ ಒಂದು ಖುಷಿ ಇದೆ ಸರ್, ಎರಡು ಹೆಸರು ಇದೆ ನನ್ಗೊಬ್ನಿಗೆ ಅನ್ನೋ ತರ. ಎಲ್ಲ ಹೇಳಿದ್ರು ನಾನು ಮಂಜುನಾಥ್ ಅಲಿಯಾಸ್ ನವೀನ್ ಅಂತಾನೆ ಹೇಳ್ಬರ್ತೀನಿ. ಈ ಮಂಜುನಾಥ್ ಅಂತ ನಾವು ಕರೆದ್ರೆ ಗೊತ್ತಾಗುತ್ತೋ ಇಲ್ಲೋ ನಿಮಗೆ? ಗೊತ್ತಾಗುತ್ತೆ ಸರ್, ಗೊತ್ತಾಗುತ್ತೆ ನಂದೇ ಹೆಸರು ಸರ್, ತೊಂದ್ರೆ ಇಲ್ಲ ಸರ್, ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಏನ್ ಓದಿದ್ರಿ ಮಂಜುನಾಥ್? ತಾವ್ ಸರ್? ನಾನು ITI ಮಾಡಿದೆ. ITI ಮಾಡಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹಂಗೆ ಈವಿನಿಂಗ್ ಕಾಲೇಜಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದೆ. ಫಸ್ಟ್ ಇಯರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೆ, ಸೆಕೆಂಡ್ ಇಯರ್ದು ಎಕ್ಸಾಮ್ ತಗೊಳ್ಳಿಲ್ಲ. ಆ ಟೈಮಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಮಾರ್ಚ್ ಇಯರ್ ಎಂಡ್ ಪ್ರಾಜೆಕ್ಟ್ ಎಲ್ಲ ಇತ್ತು, ಎಕ್ಸಾಮ್ ಮೇಲೆ ಹೋಗೋಕ್ಕಾಗ್ಲಿಲ್ಲ ಮಾರ್ಚ್ ಏಪ್ರಿಲಲ್ಲಿ. ಆವಾಗ ಡಿಸ್ಕಂಟಿನ್ಯೂ ಆಗ್ಬಿಡ್ತು. ಹಂಗೆ ಅಷ್ಟಕ್ಕೆ ಬಿಟ್ವಿ. ಬಿಟ್ಟು ನಂತರ ಸಿಮೆಂಟ್ ಬಿಸ್ನೆಸ್ಗೆಲ್ಲ ಬಂದ್ವಿ, ಅದ್ರ ಜೊತೆಗೆ ಅಗ್ರಿಕಲ್ಚರ್ ಮಾಡ್ತಾ ಮಾಡ್ತಾ ಬಂದ್ವಿ. ಮೊದಲಿಂದಲೂ ಕೃಷಿ ಬಗ್ಗೆ ಆಸಕ್ತಿ ಇತ್ತ, ಜಮೀನು ಇತ್ತ? ಹೇಗೆ? ತುಂಬಾ ಆಸಕ್ತಿ ಅಂತಾನೆ ನಾನು. ನಮಗೆ ತಾತ ದೊಡ್ಡ 30-35 ಎಕರೆ ಜಮೀನು ಇರೋಂತ ಲ್ಯಾಂಡರೇನೆ, ನಮಗೂ ಪಾಲಾಗಿ ಒಂದು 10-11 ಎಕರೆ ಜಮೀನೆಲ್ಲ ಬಂದಿತ್ತು. ಅದರಲ್ಲಿ ನಮ್ಮ ತಂದೆ, ನಾವು, ನಮ್ಮ ತಮ್ಮ ಎಲ್ಲ ಒಟ್ಟಿಗೆ ಕೃಷಿ ಮಾಡ್ತಾ ಇದ್ವಿ. ಬಟ್ ಇವಾಗ ನನಗೆ ಅದು ಪಾಲ್ಪಟ್ಟಿ ಆಗಿಲ್ಲ, ಪಾಲ್ಪಟ್ಟಿ ಏನು ಆಗಿಲ್ಲ. ಅದು ನನಗೆ ಪಾಲ್ಪಟ್ಟಿ ಮಾಡಿದಕ್ಕೆ ಸ್ವಲ್ಪ ಅದು ಇಶ್ಯೂಸ್ ಏನೇನೋ ಇತ್ತು ಮನೆಯಲ್ಲಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ದು. ಹಾಗಾಗಿ ಬೇಡ, ಅದು ಜಮೀನನ್ನ ಕೇಳಿ ಸುಮ್ಮನೆ ಕೆಟ್ಟವರಾಗೋದಕ್ಕಿಂತ ಸುಮ್ಮನೆ ಇದ್ಬಿಟ್ಟೆ ಒಳ್ಳೆನಾಗಿದ್ಬಿಡೋಣ ಅನ್ನೋ ಒಂದು ಭಾವನೆಯಲ್ಲಿ ನನ್ನಷ್ಟಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಜಮೀನ್ ಕೇಳ್ತಾ ಇಲ್ಲ, 4-5 ವರ್ಷದಿಂದ ಕೇಳೋದನ್ನ ಬಿಟ್ಬಿಟ್ಟೆ ಸರ್ ನಾನು. ಈಗ ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಂತವ್ರು ಕೃಷಿಗೆ ಬರಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಸರ್, ಕೃಷಿ ನನಗೆ ತುಂಬಾ ಆಸಕ್ತಿ ಇರೋಂಥದ್ದು. ಜೊತೆಗೆ ಕೃಷಿ, ನಾವು ಮಾನವನ ಹುಟ್ಟಿನಿಂದ ಸಾಯೋವರೆಗೂ, ಮಾನವನ ಅಂತ್ಯ ಅನ್ನೋದು ಏನಿದೆ ಅಲ್ಲಿವರೆಗೂ ಕೃಷಿ ಬೇಕೇ ಬೇಕು. ಅದೇ ನಾವು ಮಷಿನ್ ಇಲ್ದೇ ಬದುಕಬಹುದು, ಆಹಾರ ಇಲ್ದಲೇ ಬದುಕಕ್ಕಾಗಲ್ಲ. ಅದು ನನಗೆ ತುಂಬಾ ಟಾಪ್ ಸೀಕ್ರೆಟ್, ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅದು. ಹಾಗಾಗಿ ಅದರಲ್ಲೂ ನಾವು ಮುಖ್ಯವಾಗಿ ಸಾವಯವ ಕೃಷಿಗೆ ತುಂಬಾ ಒತ್ತು ಕೊಡಬೇಕು. ಸಾವಯವ ಕೃಷಿಗೆ ಯಾಕೆ ಒತ್ತು ಕೊಡ್ಬೇಕಂದ್ರೆ, ಕೆಮಿಕಲ್ ತಿಂದ್ರೆ ಇಲ್ದೇ ಇರೋ ಸೈಡ್ ಎಫೆಕ್ಟ್ಸ್ ಕಾಯಿಲೆಗಳು ಸಾಕಷ್ಟು ಸ್ಟಾರ್ಟ್ ಆಗುತ್ತೆ. ಆ ಕಾಯಿಲೆಗಳು ಸ್ಟಾರ್ಟ್ ಆಗೋದ್ರಿಂದ ಅದರಿಂದ ಹಾಸ್ಪಿಟಲ್ ಖರ್ಚು ಅದು ಈ ತರ ಎಲ್ಲ ಆಗುತ್ತೆ. ಆಮೇಲೆ ಗೊಬ್ಬರ ತಂದಾಕ್ಬೇಕು, ಔಷಧಿ ಹೊಡಿಬೇಕಂದ್ರೆ ರೈತರಿಗೆ ಬರ್ಡನ್ ಸಹ ಆಗುತ್ತೆ. ಇದೆಲ್ಲ ಬರ್ಡನ್ ಆಗಬಾರ್ದು ಅಂದ್ರೆ ನಾವು ಸಾವಯವ ಕೃಷಿ ಮಾಡಬೇಕು. ಸಾವಯವ ಕೃಷಿ ಅಂದ್ರೆ ನಾನೀಗ ಗೋ ಕೃಪಾಮೃತ ಮಾಡ್ತಾ ಇದ್ದೀನಿ. ನನಗೆ ಕನ್ನೇರಿ ಮಠದ ಸ್ವಾಮೀಜಿಗಳ ಕಡೆಯಿಂದ ಸಿಕ್ತು, ಅವರಿಂದ ಪ್ರೇರಿತವಾಗಿ. ಆಮೇಲೆ ಅವರು ಒಂದು ಕಂಡೀಷನ್ ಹಾಕಿ ಕೊಡ್ತಾರೆ, ಕಲ್ಚರ್ ಕೊಡುವಾಗ ಸುಮ್ಮನೆ ಕೊಡಲ್ಲ, ನಿನಗೆ 1 ಲೀಟರ್ ಕೊಡ್ತೀನಿ, ಅದು 200 ಲೀಟರ್ ಮಾಡು. 200 ಲೀಟರ್ ಮಾಡಿ ಅಟ್ಲೀಸ್ಟ್ ನೀನು 200 ಲೀಟರ್ ಹಂಚಕ್ಕಾಗಿಲ್ಲ ಅಂದ್ರೆ ಒಂದು 100 ಲೀಟರ್ ಆದರೂ ಹಂಚು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕೊಡ್ತಾರೆ. ಅದನ್ನ ನಾನು ತಗೊಂಡು ಸುಮಾರು 150ಕ್ಕಿಂತ ಹೆಚ್ಚಿನ ರೈತರಿಗೆ ನಾನು ಕೊಟ್ಟಿದ್ದೀನಿ. ಅದು ಇವತ್ತಿಗೂ ನನಗೆ ಸ್ವಾಮೀಜಿಗಳಿರ್ಬೋದು ಮತ್ತೆ ನಮ್ಮ ಟೀಮ್ ಅಲ್ಲಿ ಇರ್ಬೋದು, ಗೋಕೃಪಾಮೃತ ಜಿಲ್ಲಾ 36 ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ವಾಟ್ಸ್ಆಪ್. ಆ ಟೀಮ್ ಅಲ್ಲೆಲ್ಲ ನನಗೆ ಒಂದು 100,000 ಜನ ಹತ್ರ ಇರ್ಬೋದು. ಅದರಲ್ಲೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದೆ ನನಗೆ. ಕರ್ನಾಟಕದಲ್ಲಿ ಸಾಕಷ್ಟು ರೈತರುಗಳಿಗೆ ಗೊತ್ತಿದ್ದೀನಿ. ಕರ್ನಾಟಕ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಅಷ್ಟೇ ಗೊತ್ತಿರೋನಲ್ಲ ನಾನು. ಹುಬ್ಳಿ, ಬೀದರ್, ಗುಲ್ಬರ್ಗಾ, ರಾಯಚೂರು, ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರಗೋದ್ದಿಗೂ ನಾನೇನು ಊರುಗಳು ಹೇಳಿದೆ, ಇಷ್ಟು ಊರುಗಳಿಗೂ ಗೋಕೃಪಾಮೃತ ಜಲನ ನನ್ನಿಂದ 1 ಲೀಟರ್ ಕಲ್ಚರ್ನ ಕೊಟ್ಟಿದ್ದೀನಿ ಸಾಕಷ್ಟು. ನಮ್ಮ ಚಂದ್ರಪಟ್ಟಣದಲ್ಲೇ ಪೊಲೀಸ್ ಎಲ್ಲ ಬಂದು ತಗೊಂಡೋಗಿದ್ದಾರೆ. ಅವರು ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ. ಅದರಲ್ಲಿ ಇನ್ನೊಬ್ರು DYSP ಸರ್ ಒಬ್ರು ತಗೊಂಡಿದ್ದಾರೆ ಬೆಂಗಳೂರು ಅವರು. ಅವರು ನಂಜನಗೂಡ ಹತ್ರ ಎಲ್ಲ ಜಮೀನ್ ಮಾಡಿದಾರೆ, ನಾನು ಜಮೀನ್ ನೋಡಿಲ್ಲ. ಸರ್ ಸಹ ನನ್ನ ಹತ್ರ, ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಸರ್ ಅಂದಾಗ ದಯವಿಟ್ಟು ತಗೊಬನ್ನಿ ಅಂತ ಹೇಳಿ ತಗೊಂಡಿದ್ದಾರೆ. ಮತ್ತೆ ಸಾವಯವ ಬೆಲ್ಲನ ನಮ್ಮ ಸ್ನೇಹಿತರೊಬ್ಬರ ಹತ್ರ ಸಾವಯವ ಗಾಣ ಎಲ್ಲ ಮಾಡ್ತಾ ಇದ್ರು, ಅದನ್ನ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿ ಅವರಿಗೂ ಪ್ರೋತ್ಸಾಹ ಮಾಡ್ದಂಗೆ ನಾವು ಮಾರ್ಕೆಟಿಂಗು ಸಹ ಮಾಡ್ಕೊಡ್ತಾ ಇದ್ದೀನಿ. ಈವನ್ ಟುಡೇ ಇವತ್ತಿಗೂ ಸಹ ನಾನು ಯಾರಾದ್ರೂ ಬೇಕಂದ್ರೆ 1 ಕೆಜಿ 10 ಕೆಜಿ ಬೆಲ್ಲ ಬೇಕಂದ್ರೆ ಇವತ್ತಿಗೂ ಸಹ ಕೊಡಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ ಸರ್ ನನಗೆ. ಗೋ ಕೃಪಾಮೃತ ಏನು ಹಂಗಂತ ಅಂದ್ರೆ ಅದು ಏನೆಲ್ಲ ಅನುಕೂಲಗಳನ್ನ ಮಾಡ್ಕೋಬಹುದು ರೈತರು? ಸರ್, ಗೋ ಕೃಪಾಮೃತ, ಗೋ ಆಧಾರಿತ ಕೃಷಿಯಲ್ಲಿ ಗೋ ಕೃಪಾಮೃತ ಅನ್ನೋದು ಒಂದು ತುಂಬಾ ಅತ್ಯುನ್ನತವಾದ ಒಂದು ಪದಾರ್ಥ. ಅದು ನಿಮಗೆ ಗ್ರೋತ್ ಪ್ರಮೋಟರ್ ಆಗಿ ಮತ್ತೆ ಸ್ಪ್ರೇ ಹೊಡೆದ್ರೆ ಮೆಡಿಸಿನ್ ಆಗಿ, ನಿಮಗೆ NPK ಇಲ್ಲ ನಾವು ಜಮೀನಿಗೆ ಅಲ್ಲಾಕ್ಬೇಕು ತಂದಾಕ್ಬೇಕು ಅದನ್ನೆಲ್ಲ ಹೇಳ್ತಿರಲ್ವಾ, ಆ ತರ ನಿಮಗೆ ಎಲ್ಲಾ ರೀತಿಯಲ್ಲೂ ತುಂಬಾ ಬಳಕೆ ಆಗುತ್ತೆ. ಅದನ್ನು ಕೊಟ್ರೆ ನೀವು ಈಗ ಸಾವಯವ ಕೃಷಿ ಮಾಡಕ್ ಕೊಟ್ಟಾಗ ದನಿನ್ ಕಸ, ಕುರಿ ಕಸ ಎಲ್ಲ ಹಾಕ್ತೀರಿ, ಅದರಲ್ಲಿ ಸೀಮೆಹಸಿಂದ ಹಾಕಿದ್ರೆ ಅಂತ ನಿಮಗೆ ಫಲವತ್ತತೆ ಬರಲ್ಲ. ಅದೇ ನಾಟಿ ಹಸುದು, ಕುರಿದು, ಕೋಳಿದು ಗೊಬ್ಬರ ಎಲ್ಲ ಹಾಕಿದ್ರೆ ತುಂಬಾ ಫಲವತ್ತ ಬರುತ್ತೆ. ಅದನ್ನ ಆ ಫಲವತ್ತನ್ನ ಬಳಕೆ ಮಾಡ್ಬೇಕಂದಾಗ ಅದಕ್ಕೆ ಒಂದು ನ್ಯಾಚುರಲ್ ಕಲ್ಚರ್ ಬೇಕು. ಆ ಕಲ್ಚರೇ ಈ ಕೃಪಾಮೃತ. ಇದ್ರ ಬಗ್ಗೆ ನಾನೊಂದು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋನು ಮಾಡಿದ್ದೀನಿ, ವಿಡಿಯೋನು ಇದೆ ನಂದೇ ಒಂದು ಸಾವಯವ ಬಂಧು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಮುಖ್ಯವಾದ ವಿಷಯ ಇದ್ರೆ ಮಾತ್ರ ಹಾಕ್ತೀನಿ ನಾನು, ಇಲ್ಲಾಂದ್ರೆ ನಾನೆಲ್ಲ ಹಣಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಾ ಇಲ್ಲ, ಹಣಕ್ಕೋಸ್ಕರ ಬೇರೆ ಯಾವುದೇ ಪ್ರಾಣಿಗಳನ್ನು ಸಾಕಲ್ಲ. ಬೇಕಂದವರಿಗೆ ನಾನು ಮಲ್ನಾಡ್ ಗಿಡ್ಡ ಹಸುಗಳು ಕೊಡಿಸ್ತೀನಿ, ತಂದು ಕೊಡ್ತೀವಿ ಅವ್ರಿಗೆ, ಎಲ್ಲಿ ನಾನು ಎಲ್ಲಿದೆ ಅಲ್ಲಿಗೆ ಹೇಳ್ತೀನಿ ಹೋಗಿ ತಗೋತಾರೆ. ಮಾಮೂಲಿ ನಾಟಿ ಕೋಳಿಗಳು ಸಾಕ ಇಂಟ್ರೆಸ್ಟ್ ಇರೋರಿಗೆ ಒಂದೊಂದು ಜೋಡೆ ಕೋಳಿಗಳೆಲ್ಲ ಕೊಡ್ತೀನಿ. ಇನ್ನು ಸಾಕಷ್ಟು ಜನಕ್ಕೆ ಬಂಡೂರ್ ಕುರಿ ಎಲ್ಲ ಕೊಟ್ಟಿದ್ದೀನಿ, ಒಂದು ಗಂಡು ಒಂದು ಹೆಣ್ಣು ಈ ತರ ಪೇರ್ ಎಲ್ಲ ತಗೊಂಡೋಗಿದ್ದಾರೆ, ಕೊಟ್ಟಿದ್ದೀನಿ, ಸುಮಾರು ಕೊಟ್ಟಿದ್ದೀನಿ. ಗೋ ಕೃಪಾಮೃತ ಇದನ್ನ ಹೇಗೆ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು, ಎಲ್ಲೆಲ್ಲಿ ಬಳಕೆ ಮಾಡ್ಕೋಬಹುದು, ಬಳಕೆ ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಸರ್, ಗೋ ಕೃಪಾಮೃತನ ಮೊದಲ ಬಾರಿಗೆ ಹೆಂಗೆ ತಯಾರು ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ಇದು ಗುಜರಾತ್ನ ಗೋಪಾಲ್ ಬಾಯ್ ಸುತಾರಿಯಾ ಅನ್ನೋರು ಸಂಪೂರ್ಣವಾಗಿ ರೆಡಿ ಮಾಡಿ ರೈತರಿಗೆಲ್ಲ ಹಂಚ್ತಾ ಬಂದ್ರು. ಅದು 1 ಲೀಟರ್ ಕಲ್ಚರ್ನ ತಗೊಂಡ್ರೆ, ಆ ಕಲ್ಚರ್ ನಾವು ಮಾಡೋದ್ ಕಷ್ಟ, ಅವ್ರು ಮಾಡಿಯಾರೆ ಪುಣ್ಯಾತ್ಮ ಅವರಿಗೆ ನಮ್ಮಿಂದ ಇಲ್ಲಿಂದ ಒಂದು ನಮಸ್ಕಾರನ ಹೇಳೋಣ ಅಂತ ನನ್ನ ಆಶಿಸ್ತೀನಿ ಇಲ್ಲಿ ಈ ಜಾಗದಲ್ಲಿ. ಅದು ಏನಾಗುತ್ತೆ ಅಂದ್ರೆ, ನಮಗೆ 1 ಲೀಟರ್ ಲಿಕ್ವಿಡ್ ನ 200 ಲೀಟರ್ ಡ್ರಮ್ ಅಲ್ಲಿ ಹಾಕಿ ಅದ್ರ ಜೊತೆಗೆ ಒಂದು 2-2.5 ಕೆಜಿ ಹೆಚ್ಚಂದ್ರೆ 220 ಲೀಟರ್ ನೀರು ಬರ್ತಿ ತುಂಬಾದ್ರೆ 2.5 ಕೆಜಿ ಬೆಲ್ಲ, 1 ಲೀಟರ್ ಪ್ಯೂರ್ ನಾಟಿ ಹಸುವಿನ ಹಾಲನ್ನ ತೆಗೆದು ಕಾಯಿಸಿ ಗಟ್ಟಿಯಾಗಿ 100 ml ಅಷ್ಟೇ ನೀರು ಹಾಕ್ಬೇಕು, ಹೆಚ್ಚಿನ ನೀರು ಹಾಕಬಾರ್ದು. ಅದನ್ನ ಮೊಸರಾಗಿ ಮಜ್ಜೆ ಮಾಡಿ ಆ ಮಜ್ಜಿಗೆನ ಬೆಣ್ಣೆ ಎಲ್ಲ ತೆಗಿಯಲ್ಲ, ಅದನ್ನೇ ಡೈರೆಕ್ಟ್ ಆಗಿ ಅದಷ್ಟನ್ನು ಡ್ರಮ್ಮಿಗೆ ಹಾಕ್ತಿವಿ. ಇಷ್ಟು 3 ಮಿಕ್ಸ್ ಸೇರಿ ಇನ್ನು ಮಿಕ್ಕಿದೆಲ್ಲ ನೀರು ತುಂಬತೀವಿ, 220 ಲೀಟರ್ ನೀರು ತುಂಬತೀವಿ. ಅದನ್ನೆಲ್ಲ ತುಂಬಿ ಆದ ತಕ್ಷಣ 7 ಡೇಸ್ ಬೆಳಿಗ್ಗೆ ಸಂಜೆ ಕ್ಲಾಕ್ ವೈಸ್ ಅಲ್ಲಿ ಅಂದ್ರೆ ಬಲಮುಂದವಾಗಿ ತಿರುಗಿಸ್ತಾ ಬರೋದು, 4-5 ಸುತ್ತು ತಿರುಗಿಸೋದು. ಅದು ತಿರುಗಿಸ್ದಾಗ ಏನಾಗುತ್ತೆ, ಗೋ ಕೃಪಾಮೃತದಲ್ಲಿ ಡೆವಲಪ್ ಆಗ್ಬೇಕಾಗಿರೋಂತ ಸೂಕ್ಷ್ಮ ಜೀವಾಣುಗಳು ಅದು ನಿದ್ರಾವಸ್ಥೆಗೆ ಹೋಗ್ದೇನೆ ಆಕ್ಟಿವ್ ಆಗುತ್ತೆ, ಸೆಲ್ಸ್ ಎಚ್ಚರವಾಗುತ್ತೆ, ಎಚ್ಚರಗೊಳಿಸೋದು ಪ್ರತಿದಿನ 7 ಡೇಸ್ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ 1 ಕೋಟಿ ಇದ್ದಿದ್ದು 100 ಕೋಟಿ ಆಗುತ್ತೆ. ಆ 100 ಕೋಟಿ ಜೀವಾಣುಗಳಾಗುತ್ತಲ್ಲ, ಆ ಜೀವಾಣುಗಳನ್ನ ನಾವು ಸಂಪೂರ್ಣವಾಗಿ ಏಳು ದಿನ ನಂತರ ಅಂದ್ರೆ ಎಂಟನೇ ದಿನ ಸ್ಪ್ರೇ ಆದ್ರೂ ಕೊಡ್ಬೋದು, ಡ್ರಂಚಿಂಗ್ ಆದ್ರೂ ಕೊಡ್ಬೋದು, ಅಥವಾ ನೀವು ಗುಣಿ ಗುಣಿಗೆ ಗಿಡದ ಮೇಲೆ ಆದಷ್ಟು ಇನ್ ಸ್ವಲ್ಪ ನೀರನ್ನು ಹೆಚ್ಚಿಂದ ಮಿಕ್ಸ್ ಮಾಡಿ ಗಿಡದ ಮೇಲೆ ಸ್ವಲ್ಪ ಸ್ವಲ್ಪ ಒಯ್ದು ಚುಮಕಿಸ್ತೀನಿ ಅಂದ್ರೆ ಚುಮಕಿಸ್ಬೋದು. ಹಾಗೆಲ್ಲ ಮಾಡ್ಬೋದು, ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಎಲ್ಲ ಬಳಸ್ಬೋದು ಅದನ್ನ. ಇಲ್ಲ ನಾನು ಜಿದ್ ಕೊಡ್ತೀನಿ ಅಂದ್ರೆ ಸ್ಪ್ರಿಂಕ್ಲರ್ ಗೆ ವೆಂಚೂರಿ ಕನೆಕ್ಷನ್ ಕೊಡ್ತೀನಿ ಅಂದ್ರೆ ವೆಂಚೂರಿ ಕನೆಕ್ಷನ್ ಅಲ್ಲೂ ಕೊಡ್ಬೋದು, ಸ್ಪ್ರೇ ಆಗುತ್ತೆ ಸ್ಲೋ ಆಗಿ ಎಲ್ಲಾ ಜಮೀನಿಗೂ ಸ್ಪ್ರೆಡ್ ಆಗುತ್ತೆ, 100% ನಿಮಗೆ ವರ್ಕ್ ಆಗುತ್ತೆ. ಅದನ್ನೊಂದು ಮೂರ್ ನಾಲ್ಕು ಬಾರಿ ಮಾಡಿ ಕೊಟ್ರೆ ತಿಂಗಳಲ್ಲಿ 15 ದಿನಕ್ಕೊಂದು ನಾಲ್ಕನೇ ಬ್ಯಾಚ್ ನಿಮಗೆ ಕಂಪ್ಲೀಟ್ ಆಗೋಷ್ಟೊಳಗೆ, ನಾಲ್ಕನೇ ಹಂತದಲ್ಲಿ ಕೊಡ್ತೀವಲ್ಲ ಆ ನಾಲ್ಕನೇ ಹಂತ ಕಂಪ್ಲೀಟ್ ಆಗೋಷ್ಟೊಳಗೆ ನಿಮಗೆ ಭೂಮಿನಲ್ಲಿ ಸುಮಾರಾಗಿ ಒಂದು 50% ಅಂತೂ ಎರೆಹುಳಗಳು ಸೂಕ್ಷ್ಮ ಜೀವಾಣುಗಳು ಬೆಳವಣಿಗೆ ಆಗೋಗಿರುತ್ತೆ. ಆಮೇಲೆ ಗಿಡಕ್ಕೆ ಔಷಧಿ ಹೊಡಿಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಚೆಕ್ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ನಿಮಗಿದ್ರೆ ಯಾವ್ದು ಗಿಡದಲ್ಲಿ ರೋಗ ಇದೆ ಆ ರೋಗ ಇರೋ ಗಿಡಕ್ಕೆ ಫಸ್ಟ್ ತಣ್ಣೀರನ್ನ ಸ್ಪ್ರೇ ಮಾಡಿ ಮಾರ್ನಿಂಗ್ ಬೆಳಿಗ್ಗೆ ಅಂದ್ರೆ ಒಂದು 8 ಗಂಟೆ ಒಳಗೆ ಮಾಡ್ಬೇಕು. ಅದನ್ನ ಈ ಔಷಧಿ ಎಲ್ಲ 8 ಗಂಟೆ ಮೇಲೆ ಬಿಸಿಲು ತಗೊಡಿರಿ ಇಬ್ಬನಿಲ್ ಹೊಡಿಬೇಡಿ ಅಂತಾರೆ, ಇದಾಗಲ್ಲ. ಇದು ಸೂಕ್ಷ್ಮ ಜೀವಾಣುಗಳು ಇಬ್ಬನಿಲೇ ಕೊಡಬೇಕು ಮುಖ್ಯವಾಗಿ. ಆ ಇಬ್ಬನಿ ಟೈಮಲ್ಲಿ ಸಾಧ್ಯವಾದಷ್ಟು ನೀರಿಲ್ಲ ಅಂದ್ರೆ ಅದ್ರ ಮೇಲೆ ಲೈಟ್ ಆಗಿ ಒಂಚೂರು ನೀರನ್ ಸ್ಪ್ರೇ ಮಾಡಿ, ನೀರಿದ್ದೇ ಇರುತ್ತೆ ಇಬ್ಬನಿಯಲ್ಲಿ, ಆ ಇಬ್ಬನಿ ಮೇಲೆ ಇದನ್ನ ಸ್ಪ್ರೇ ಕೊಟ್ಬಿಟ್ರೆ ಆ ಗಿಡ ನಿಮಗೆ ಒಂದು 2-3 ಡೇಸ್ ಮ್ಯಾಕ್ಸಿಮಮ್ 5 ಡೇಸ್ ಅಲ್ಲಿ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆ ಮುದ್ರು ಗುಡಿ ಆಗಿರೋದೆಲ್ಲ ಅಳತಾ ಹೋಗುತ್ತೆ. ನಾನು ಸಾಕಷ್ಟು ಟೊಮ್ಯಾಟೊ ಮೆಣಸಿನ ಗಿಡ ಗುಲಾಬಿ ಗಿಡ ಮತ್ತಿನ್ನ ಪಪ್ಪಾಯ ಗಿಡ ಈ ತರದ್ದು ಆಮೇಲೆ ಸಾವಂತಿಗೆ ದಂಟು ಅಂತ ಹೇಳಿ ಮನೆ ಪಕ್ಕದಲ್ಲಿ ಹಾಕತ್ತೀವಿ ಹೂವಿಗೆ, ಅಂತ ಹೂವಿನ ಗಿಡಗಳಿಗೆಲ್ಲ ಸ್ಪ್ರೇ ಕೊಟ್ಟು ನಾನು ಸಾಕಷ್ಟು ಸಕ್ಸಸ್ ಆಗಿದ್ದೀನಿ. ನಾನು ನೋಡಿದೀನಿ, ನೋಡಿ ಆದ್ಮೇಲೆ ಒಂದ ಸುಮಾರಾಗಿ ನಾನು ಏನಿಲ್ಲ ಅಂದ್ರು 150ಕ್ಕಿಂತ ಹೆಚ್ಚಿನ ರೈತರಿಗೆ ಇದನ್ನ ಕೊಟ್ಟು ಇದ್ರ ಜೊತೆಗೆ ಬಳಕೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟು ಅವ್ರಿಗೆಲ್ಲ ಒಂದು ಇನ್ಸ್ಪೈರ್ ಮಾಡಿದ್ದೀನಿ ನಾನು. ನನ್ಗೆ ಅದೊಂದು ಖುಷಿ ಇದೆ. ಗೋ ಕೃಪಾಮೃತ ಏನಿದೆಯೋ ಇದರ ಬಳಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಏನೇನು ಅನುಕೂಲಗಳನ್ನ ಕಂಡ್ಕೊಂಡಿರ್ತಾವ? ಸರ್, ನನಗೆ ಮೇನ್ ಆಗಿ ಗೋ ಕೃಪಾಮೃತ ಬಳಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹೊರಗಿಂದ ಡಿ ಎ ಪಿ ಯೂರಿಯಾ ಗೊಬ್ಬರ ತರದ್ ನಿಂತೋಯ್ತು ಒಂದು. ಆಮೇಲೆ ನೀರನ್ನ ನಾವು ಒಂದು ತಿಂಗಳಲ್ಲಿ ಬೇಸಿಗೆ ಕಾಲದಲ್ಲಿ ವಾರದಲ್ಲಿ ನೀವು 2 ದಿನ ನೀರ್ ಬಿಟ್ರು ನೀರು ಗಿಡ ಬಾಡತ್ತೆ. ಈ ಗೋ ಕೃಪಾಮೃತ ಕರೆಕ್ಟ್ ಆಗಿ ನೀರ್ ಬಿಟ್ಟು ನೀರ್ ನಿಂದಗಡೆ ಒಂದು ಸ್ಪ್ರೇ ಅಥವಾ ಡ್ರಂಚಿಂಗ್ ಏನಾದ್ರು ಕೊಟ್ರೆ ನೀವು 15 ದಿವಸ ನೀರ್ ಬಿಟ್ಟಿಲ್ಲ ಅಂದ್ರೂ ಇದು ಜೀವಾಣುಗಳು ಕೆಲಸ ಮಾಡ್ತಾ ಇರುತ್ತೆ, ಗಿಡನ ಬಾಡಕ್ಕೆ ಬಿಡಲ್ಲ. ನಾನು ಮುಖ್ಯವಾಗಿ ಮಾಡಿದ್ದು ಈ ನಮ್ಮಲ್ಲಿ ರೆಡ್ ನೇಪಿಯರ್ ಅಂತ ಸೀಮೆ ಹುಲ್ಲು ಅಂತ ಹೇಳ್ತೀವಿ, ಆ ರೆಡ್ ನೇಪಿಯರ್ ಬೆಳಿಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಕುರಿ ಮತ್ತೆ ಅದರಿಂದಗಡೆ ಮಲ್ನಾಡ್ ಗಿಡ ಎಲ್ಲ ತಂದ್ವಿ, ಅದನ್ನ ಮೇವಿಗೆ ಬೇಕಿತ್ತು, ಆ ಮೇವಿಗೆ ಅಂತ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿ ನಂತರ ನಾನು ಅದನ್ನ ಒಂದ್ ರೀತಿ ಅಭ್ಯಾಸವಾಗಿ ತಗೊಂಡೆ. ಫಸ್ಟ್ ಎಲ್ಲ ಮೊದಲು ಒಂದು 2-3 ತಿಂಗಳು ಯೂರಿಯಾ ಕೊಡ್ತಾ ಇದ್ವಿ. ಪ್ರತಿ ಸಲ ಯೂರಿಯಾ ಕೊಡೋದ್ ಬೇಡ, ನಾವು ಸಾವಯವದಲ್ಲಿ ಹೆಂಗ್ ಬೆಳೆಯೋದು ಚೆಕ್ ಮಾಡೋಣ ಅಂತ ಯೂಟ್ಯೂಬ್ ಎಲ್ಲ ನೋಡಿ ಚೆಕ್ ಮಾಡುವಾಗ ಗೋಪಾಲ್ ಭಾಯ್ ಸುತಾರಿ ಅವ್ರ ಹತ್ರ ಸಿಗ್ತಾ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಅದ್ರ ನಂತರ ಅದು ಕನ್ನೇರಿ ಮಠಕ್ಕೆ ಬಂದಿದೆ ಅನ್ನೋದು ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ GKVK ಬೆಂಗಳೂರಿಗೆ ಹೋದಾಗ ಅದ್ರ ಡೀಟೇಲ್ ಗೊತ್ತಾಯ್ತು. ತುಂಬಾ ಜನ ಬಾಟ್ಲಲ್ಲಿ ಇಸ್ಕೊಂಡು ಹೋಯ್ತಾ ಇದ್ರು, ಯಾಕೆ ಇಸ್ಕೊಂಡು ಹೋಯ್ತಿದ್ದಾರೆ ಅಂತ ಕೇಳಿದ್ರೆ ಇದು ಏನಕ್ಕೆ ಅನ್ನೋದು ಗೊತ್ತಿಲ್ಲ ಸರ್, ನನಗೆ ಹೋಟೆಲ್ ಕೊಟ್ಟರು ಇಸ್ಕೊಂಡ್ವಿ, ಒಂದ್ಸ ರೌಂಡ್ ಗಿಡಕ್ಕೆ ಹಾಕಿ ನೋಡ್ತೀವಿ ಸರ್, ಗಿಡಕ್ಕೆ ಹಾಕಿ ನೋಡ್ತೀವಿ ಸರಿ ಅಂತ ನಾನೊಂದು 1/2 ಗಂಟೆ ವೆಯ್ಟ್ ಮಾಡಿದೆ. 1/2 ಗಂಟೆ ವೆಯ್ಟ್ ಮಾಡಿ ಜನ ಸ್ವಲ್ಪ ಕಡಿಮೆ ಆದ್ರು, ಅದು ಸಂಜೆ ಆಯ್ತಾ ಬಂತು, 5 ಗಂಟೆ ಆಯ್ತು, 5:30 ಟೈಮಲ್ಲಿ ಅವ್ರು ಫ್ರೀ ಆದ್ರಲ್ಲ, ಆಗ ಸರ್ ನನಗೆ ಇದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಕೊಡಿ, ಇದನ್ನ ಹೆಂಗ್ ಯೂಸ್ ಮಾಡೋದು ಏನು, ನಾನು ಸಾವಯವ ರೈತರ ಕೆಲಸ ಮಾಡ್ಬೇಕಂತ ಇವಾಗ ಆಲ್ರೆಡಿ ಜಮೀನಲ್ಲಿ ಗೊಬ್ಬರ ಹಾಕೋದು ಕಡಿಮೆ ಮಾಡಿ ಕುರಿ ಗೊಬ್ಬರನೇ ಕುರಿ ಪಿಕ್ಕೆ ಎಲ್ಲದನ್ನು ಸುರಿತಾ ಇದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಯೂರಿಯಾ DAP ಎಲ್ಲ ಕೊಡ್ತಾ ಇದ್ದೀನಿ, ಹೆಚ್ಚಿಂದ ಕೊಡ್ತಾ ಇಲ್ಲ ಅಂತ ಎಲ್ಲ ಹೇಳಿ ಕೇಳಿದೆ. ಅವಾಗ ಸರ್ ನಮಗೆ ನಿಮ್ಮಂತ ರೈತರ ಬೇಕು ಬನ್ನಿ ಇಲ್ಲಿ ಅಂತ ಆಗ ಒಳಗೆ ಕರೆದು ಕೂರಿಸ್ಕೊಂಡು ನನಗೆ ಒಂದು ಸಾವಯವ ಪಾಯಸ ಕೊಟ್ಟು ತುಂಬಾ ಒಳ್ಳೆ ವಿಷಯ ಕೇಳ್ತಾ ಇದ್ರಿ, ಸಿಹಿಯಿಂದ ಶುರು ಮಾಡೋಣ ಅಂತ ಹೇಳಿದ್ರು. ಅವರು ನನಗೆ ತುಂಬಾ ಸಂತೋಷ ಆಯ್ತು, ಬೆಂಗಳೂರದ್ದು ಅದೊಂದು ಸನಾತನ ಆರ್ಗ್ಯಾನಿಕ್ಸ್ ಅವ್ರದ್ದು. ಆವಾಗ ನನಗೆ ಅವ್ರು ಸಂಪೂರ್ಣ ಡೀಟೇಲ್ಸ್ ಕೊಟ್ರು, ತಂದು ನಾನು ಒಂದ್ ರೌಂಡು ಯೂಸ್ ಮಾಡಕ್ಕೆ ಅಂತ ಹೇಳಿ ತಗೊಂಬಂದೆ. ತಗೊಂಬಂದು ಅದಕ್ ಮುಂಚೆ ನನ್ಗೆಲ್ಲೂ ಸಿಕ್ಕಿರಲಿಲ್ಲ, ಅದು ನನಗೆ ನಾಟಿ ಹಸುವಿನ ಹಾಲು ಸಿಗದೋಯ್ತು, ಸಿಗದೋದಾಗ ಹಿಂಗೆ ಇಟ್ಟು ಇಟ್ಟು 1.5 ತಿಂಗಳಾಗೋಗ್ಬಿಡ್ತು, ಅದನ್ನ ಬಳಸಕ್ಕಾಗ್ಲಿಲ್ಲ. ಆವಾಗ ನಾವು ಸರಿ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಸುಮ್ನೆ ತಗೊಂಡಾಗ ಮನೆ ಹತ್ರ ಒಂದು 8-10 ಗುಣಿ ಮೆಣಸಿನದು ಗಿಡ ಹಾಕೊಂಡಿದ್ದೆ. ಮೆಣಸಿನ ಗಿಡ ಯಾವ್ದಂತ ಅಂದ್ರೆ ಇದು ಬ್ಯಾಡಗಿ ಮೆಣಸು. ಬ್ಯಾಡಗಿ ಮೆಣಸು ನಮ್ಮಲ್ಲಿ ಕಾಯಿ ಬಿಡಲ್ಲ ಅಂತ ಹೇಳ್ತಾರೆ, 90% ಅದು ಕಾಯಿ ಬಿಡಲ್ಲ, ಎಲ್ಲ 1-2 ಬಿಟ್ಟು ಸುಮ್ಮನೆ ಆಗುತ್ತೆ. ಅದನ್ನ ತೆಗೆದ್ಬಿಟ್ಟು ಗಿಡದ ಮೇಲೆಲ್ಲ ಸೇರಿಸಿ ಬಡ್ಡೆಗೆಲ್ಲ ಬೀಳಂಗೆ ಗಿಡದ ಮೇಲೆಲ್ಲ ಉಯ್ದೆ. ಒಂದ್ ಲೀಟರ್ನ ಒಂದ್ 8-10 ಗುಣಿಗಳಿಗೂ ಇದೆ. ಅದು ಉಯ್ದು 15 ದಿವಸಕ್ಕೆ ಹೂವು ಆಯ್ತು. ನಾವು ಅಲ್ಲಿವರೆಗೂ ನೆಟ್ ಮೂರ್ ನಾಲ್ಕು ತಿಂಗಳಾಗಿದ್ರು ಹೂವು ಆಗಿರ್ಲಿಲ್ಲ, ಗಿಡ ಬೆಳೆದಿತ್ತು. 15 ದಿವಸಕ್ಕೆ ಹೂವಾಯ್ತು, ಹೂವಾಯ್ತು, ಹೂವಾಗಿ ಚೆನ್ನಾಗಿ ಕಾಯಿ ಬಂತು, ಚೊಟ್ಟು ಬಂತು, ಅದೆಲ್ಲ ಹಾಕಿದ್ನಲ್ಲ ಚೆನ್ನಾಗಿ ಒಂದು 15 ದಿವಸ ತುಂಬಾ ಚೆನ್ನಾಗಿ ಕಾಯಿ ಎಲ್ಲ ಸ್ಟಾರ್ಟ್ ಆಯ್ತು. 15-20 ದಿವಸ ಒಂದ್ ತಿಂಗಳಾದ್ರೂ ಒಳ್ಳೊಳ್ಳೆ ಕಾಯಿ ಸ್ಟಾರ್ಟ್ ಆಯ್ತು, ಲೆಂತಿ ಎಲ್ಲ ಸ್ಟಾರ್ಟ್ ಆಯ್ತು, ಶೈನ್ ಆಯ್ತು, ಗಿಡ ಹಿಂಗ್ ಮುದ್ರ ತರ ಇದ್ದಿದ್ದೆಲ್ಲ ಆಕ್ಟಿವ್ ಆಯ್ತು. ತುಂಬಾ ಖುಷಿ ಅನ್ನಿಸ್ತು ಸರ್ ಆಗ ನನಗೆ, ಹಿಂಗಿದೆಯಲ್ಲ ಕತೆ ಅಂದ್ಬಿಟ್ಟು ಸರಿ ಅಂತ. ಆಮೇಲೆ ಮತ್ತೆ ಇದೆಲ್ಲ ಕಳೆದ್ಬಿಟ್ನಲ್ಲ ಅಂತ ಮತ್ತೆ ಹುಡ್ಕಕ್ಕೆ ಅವ್ರದ್ದೊಂದು ಲಿಸ್ಟ್ ಕೊಟ್ಟಿದ್ರು ನನಗೆ ಪೇಪರ್, ಇದನ್ ಮಾಡೋ ರೀತಿ ಅಂತ ಹೇಳಿ ಒಂದು ಪೇಪರ್ ಮಾಡಿ ಹಂಚಿದ್ರು ಪಾಂಪ್ಲೆಂಟ್. ಆ ಪಾಂಪ್ಲೆಂಟ್ ನು ತೆಗೆದು ನೋಡಿದೆ, ಅದ್ರಲ್ಲಿ ನಂಬರ್ ಸಿಕ್ತು. ಆಗ ರಾಜೇಶ್ವರ ರಾವ್ ಅಂತ ಇದ್ರು, ಅವರಿಗೆ ಫೋನ್ ಮಾಡಿದೆ. ಆಮೇಲೆ ಯಶವಂತ್ ಅಂತ ಒಬ್ರು ಇದಾರೆ, ಅವ್ರಿಗೆಲ್ಲ ಫೋನ್ ಮಾಡಿ ಕೇಳಿದಾಗ ಅವರು ಇಲ್ಲ ಈ ತರ ಮಾಡಿ ಹಿಂಗೆ ನಿಮಗೆ ಸಿಗುತ್ತೆ ಈ ತರ ತರಿಸಿ ಅಂತ ಹೇಳಿದ್ರು. ಆಗ ಬೆಂಗಳೂರು ಸನಾತನ ಆರ್ಗ್ಯಾನಿಕ್ಸ್ ಹೋಗಿ ತಗೊಂಬಂದೆ. ಅಲ್ಲಿ ಒಂದ್ ಲೀಟರ್ ಕೊಟ್ರು, ಇಲ್ಲಿ ತಂದು ಮಾಡಿದ್ವಿ. ನಮ್ಗೆಲ್ಲ ಸರಿಯಾದ ಬೆಲ್ಲ ಹಾಕ್ಲಿಲ್ಲ, ಯಾವ್ದಾವ್ದೋ ಕಪ್ಪು ಬೆಲ್ಲ ಅದು ಇದು ಹಾಕಿದ್ವಿ. ಕಲ್ಚರಲ್ಲಿ ಫಸ್ಟ್ ಬಂದ್ ರಿಸಲ್ಟ್ ಬರ್ಲಿಲ್ಲ, ಯಾಕೆ ಅಂತ ಎಲ್ಲ ಕೇಳಿದಾಗ ಹಿಂಗೆ ಸಾವಯವ ಬೆಲ್ಲನೇ ಹಾಕ್ಬೇಕು, ಪ್ಯೂರ್ ನಾಟಿ ಹಸುವಿನಾಲಲ್ಲೇ ಮಾಡ್ಬೇಕು, ಇದನ್ನ ನನಗೆ ಸಾವಂತ್ ಸರ್ ಅಂತ ಕನ್ನೇರಿ ಮಠದಲ್ಲಿ ಸ್ವಾಮೀಜಿಗಳ ಎಡಬಲವಾಗಿ ಕೆಲಸ ಮಾಡ್ತಾರೆ, ಅವರು ಕಲ್ಸಿದ್ರು ವಿಷಯನ ನನಗೆ ಹೇಳಿದ್ರು ಫೋನಲ್ಲಿ ಹೇಳಿದ್ರು. ಅವ್ರು ಫೋನಲ್ಲಿ ಮಾತಾಡಿಸಿದಾಗ ಅವ್ರು ನನ್ನ ಮುಖ ಅವ್ರು ನೋಡಿಲ್ಲ, ಅವ್ರ ಮುಖ ನಾನು ನೋಡಿಲ್ಲ, ಅವ್ರು ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು. ಯಾರೋ ಒಬ್ರು ಬಾಂಬೆ ಹೋಯ್ತಿರೋರು ಹಿಂಗೆ ಕೊಲ್ಲಾಪುರದಲ್ಲಿ ಸಿಗುತ್ತೆ, ಕೊಲ್ಲಾಪುರ ಹೋದಾಗ ತಗೊಂಬ ಅಂತ ಹೇಳ್ತೆ. ಸರಿ ದುಡ್ಡು ಕೊಟ್ಟರು ತರ್ತೀನಣ್ಣ. ಸರಿ ಆಯ್ತು ಕೊಡ್ತೀನಿ, ಎಷ್ಟು? 500 ರೂಪಾಯಿ ಕೊಡು. ಸರಿ 200 ರೂಪಾಯಿ ಜಾಸ್ತಿ ಕೊಡ್ತೀನಿ ತಗೊಂಬ. ಆಗ 500 ರೂಪಾಯಿ ಅಕೌಂಟ್ಗೆ ಹಾಕ್ತೆ. 500 ರೂಪಾಯಿ ಅಕೌಂಟ್ಗೆ ಹಾಕಿದಾಗ ಅವನು ಬಾಂಬೆಗೆ ಹೋಯ್ತಾ ಇದ್ದ, ಫೋನ್ ಪೇ ಕೊಟ್ಟಾಗ ಅವನು ತಗೊಂಡ್ ಬಂದ. ತಗೊಂಡ್ಬಂದ ಆದ್ಮೇಲೆ ಮತ್ತೆ ಖುಷಿ ಆಯ್ತು, ಇನ್ನೊಂದು 200 ರೂಪಾಯಿ ಕೊಟ್ಟೆ. ಅವಾಗೆಲ್ಲ ನನಗೆ ತುಂಬಾ ಅನುಕೂಲನೇ ಆಯ್ತು. ಅದನ್ನ ತಂದು ರೆಡಿ ಮಾಡಿದ್ಮೇಲೆ ಎಷ್ಟು ಅನುಕೂಲ ಆಯ್ತು ಅಂದ್ರೆ ನಾನೇ ಒಂದ್ ರೀತಿ ಇನ್ಸ್ಪೈರ್ ಆಗೋಗ್ಬಿಟ್ಟೆ. ಇಂಥ ಒಂದು ಪ್ರಾಡಕ್ಟ್ ನನಗೆ ಸಿಕ್ತಲ್ಲ ಅಪರೂಪದ್ದು ಖುಷಿ ಆಗೋಗ್ಬಿಟ್ಟೆ. ಆಮೇಲೆ ಕೆಲ ರೈತರಿಗೆ ಜಿನ್ಯೂನ್ ಆಗಿ ಸೆಲೆಕ್ಟ್ ಮಾಡಿ ಅಲ್ಲೊಬ್ರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ಗ್ರೂಪ್ ಅಲ್ಲೆಲ್ಲ ಏನ್ ಮಾಡಿದ್ರಿ, ಎಂತ ಮಾಡಿದ್ರಿ, ಅದನ್ನೆಲ್ಲ ಫೋಟೋಸ್ ಹಾಕಿ ಅಂತ ಕೇಳಿದ್ರು. ಫೋಟೋಸ್ ಎಲ್ಲ ಹಾಕಿದೆ, ಯಾರ್ಯಾರಿಗೆ ಏನೇನಾಗಿದೆ ಎಲ್ಲ ಹೇಳಿದೆ. ಇವತ್ತು ನಾನ್ ಕೊಟ್ಟಿರಂತ ಕೃಪಾಮೃತದಲ್ಲಿ ರೆಡಿ ಮಾಡಿ ಮುನೇಂದ್ರ ಅಂತ ಹೇಳಿ ಕೋಲಾರದ ಒಬ್ಬ ರೈತರು ನನ್ನ ಸ್ನೇಹಿತರು, ಜೊತೆಗೆ ಗವರ್ನಮೆಂಟ್ ಅಫಿಷಿಯಲ್ ಸಹ ಅವರು ಕೆಬಿನಲ್ಲಿ ಕೆಲಸ ಮಾಡ್ತಾರೆ, KPTCL. ಅವರು ಇವತ್ತು ಒಂದು ಬ್ಯಾಚ್ ಬಟನ್ಸ್ ಅಂತ ಹೂವು ಬರುತ್ತಲ್ಲ ಅದಕ್ಕೆ ಸೇವಂತಿಗೆ ಅಂತ ಹೇಳ್ತಾರೆ, ಎಲ್ಲೋ ಅದ್ ಲೈಟಿಂಗ್ ಎಲ್ಲ ಬಿಟ್ಟು ಒಂದೇ ಒಂದು ಕಾಳು ಗೊಬ್ಬರ ಹಾಕ್ತಲೆ ಬೆಳೆದು ಫಸ್ಟ್ ಕುಯಿಲನ್ನ ಮೊದಲನೇ ಕಟಾವನ್ನ 7 ಲಕ್ಷ ರೂಪಾಯಿಗೆ ಮಾರಿಯಾರೆ. 7 ಲಕ್ಷಕ್ಕೆ ಮಾರಿಯಾರೆ ಖರ್ಚು, ಇಲ್ಲಿವರೆಗೂ ಅವರಿಗೆ 1.5 ಲಕ್ಷ ಬಂದಿರಬಹುದು, 3-4 ಎಕರೆ ಮೇಲ್ ಮಾಡಿಯಾರೆ. ತುಂಬಾ ಖುಷಿ ಆಯ್ತು ಸರ್ ನನಗದು. ನೆಕ್ಸ್ಟ್ ನಾನು ಏನಾದ್ರೂ ಇನ್ನೊಬ್ರಿಗೆ ಹೇಳ್ಬೇಕು ಮಾಡ್ಬೇಕಂದ್ರೆ ಇದೊಂದು ಸ್ಯಾಂಪಲ್ ಆಗೋಯ್ತು. ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್ ನನಗಿದು. ಈಗ ಯಾರು ಕೇಳಿದ್ರು ಕೂಡ ತಲುಪಿಸ್ತೀರಾ ಅವ್ರಿಗೆ ಕಲ್ಚರ್ನ? 100% ಕೊಡ್ತೀನಿ ಸರ್. ಯಾವ್ದೇ ತಗೊಂಡ ಕೊಡ್ತೀರಾ ಅಥವಾ ಹೇಗೆ? ಯಾವ್ದೇ ರೀತಿ ಹಣ ತಗೊಳ್ಳಲ್ಲ. ನನ್ ಬಸ್ ಕನ್ವಿನಿಯಂಟ್, ಈಗ ಚಂದ್ರಾಪಟ್ಟಣ ಬರ್ತೀನಿ ನಾನು, ಚಂದ್ರಾಪಟ್ಟಣದಿಂದ ಕೊಡಿ ಅಂದ್ರೆ ಚಂದ್ರಾಪಟ್ಟಣ ಬಸ್ಗೆ ಕೊಡ್ತೀನಿ. ನಂದೇ 50 ರೂಪಾಯಿ ಪೆಟ್ರೋಲ್ ಖರ್ಚಾದ್ರೂ ಸಹ ನಾನು ಅವ್ರ ಹತ್ರ ಹಣ ಕೇಳಲ್ಲ. ಒಂದು ಆಮೇಲೆ ಉದಯಪುರ ಬಂದಿದ್ದೀನಿ ಸರ್, ಉದಯಪುರ ಕೊಡ್ತೀರಾ? ಆಯ್ತು ಕೊಡ್ತೀನಿ, ಅಲ್ಲಿಗೂ ಕೊಡ್ತೀನಿ. ಜೊತೆಗೆ ಅದ್ರ ಜೊತೆಗೆ ಸಾವಯವ ಬೆಲ್ಲ ಇದೆಯಾ ಇಲ್ವಾ ನಾನು ಕನ್ಫರ್ಮ್ ಮಾಡಿ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಒಂದು ಡ್ರಮ್ ಮಾಡ್ಕೊಳಕ್ಕೆ ಒಂದ್ 2 ಕೆಜಿ 2.5 ಕೆಜಿ ತಗೊಂಡೋಗಿ, ಇನ್ಮಿಕ್ಕಿದ್ದು ನೀವು ಸಿಕ್ಕಿದ್ರೆ ತಗೊಳ್ಳಿ, ಸಿಕ್ಕಿಲ್ಲ ಅಂದ್ರೆ ಬೇಕಾದ್ರೆ ಹೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸಾಕಷ್ಟು ನಾವು ಕೆಲವರೆಲ್ಲ 10 ಕೆಜಿ 20 ಕೆಜಿ ಈಗೆಲ್ಲ ಇಸ್ಕೊಂಡು ಹೋಗ್ಯಾರೆ. ಆಮೇಲೆ ಸರ್ ಇದು ಸಾವಯವ ಬೆಲ್ಲ ತಿನ್ನಕ್ ಚೆನ್ನಾಗಿದೆ. ಹೌದು ಸರ್, ತುಂಬಾ ಚೆನ್ನಾಗಿದೆ. ನಮ್ಮನೆಯಲ್ಲೂ ಅದನ್ನೇ ಬಳಸ್ತಾ ಇದೀವಿ. ನಾವು ಒಂದು ಡಬ್ಬಿಯಲ್ಲಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಒಂದ 5-10 ಗ್ರಾಮ್ ಪೀಸ್ ಮಾಡಿ ಇಟ್ಟಿದೀವಿ. ನಮ್ಮ ಮಕ್ಕಳು ಅಪ್ಪ ಬಾಯಿ ಖಾರ ಆಯ್ತು, ಏನ್ ಮಾಡ್ಬೇಕಪ್ಪ? ಬೆಲ್ಲ ಕೊಡು. ಸಾವಯವ ಬೆಲ್ಲ ತುಂಬಾ ಒಂದು ಗಂತರ ಮೈಸೂರು ಪಾಕ್ ತಿನ್ನಂಗಿದೆ, ಅಷ್ಟು ಮೆದುವಾಗಿದೆ ಸರ್. ನಿಮಗೆ ಸ್ವಲ್ಪ ಸ್ಯಾಂಪಲ್ ಕೊಡ್ತೀನಿ, ಅದು ತಿಂದು ನೋಡಿರಂತೆ. ತುಂಬಾ ಚೆನ್ನಾಗಿದೆ, ಅದನ್ನ ತಿಂದು ತಿಂದು ಪ್ರಾಕ್ಟೀಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಅದ್ರ ಟೇಸ್ಟ್ ಅವ್ರ ಕೈಲಿ ಬಿಡಕ್ ಆಯ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಅದು. ಹೀಗೆ ಗೋ ಕೃಪಾಮೃತದಿಂದ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಾ, ಯಾರಿಗ ಅಗತ್ಯ ಇದೆಯೋ ಅವ್ರಿಗೂ ಕೂಡ ಅನುಕೂಲಗಳನ್ನ ತಾವು ಮಾಡ್ಕೊಡ್ತಿದ್ದೀರಾ, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರ. ಹಾಗಾಗಿ ಆಕಾಶವಾಣಿಯು ಕೂಡ ತಮಗೆ ಅಭಿನಂದನೆಯನ್ನ ಸಲ್ಲಿಸುತ್ತೆ. ಇನ್ನು ತಾವು ಜಮೀನಿಲ್ಲದೆ ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದಂತವ್ರು, ಹೇಗೆ ಪೂರಕವಾಗಿ ಜಮೀನ್ ಇಲ್ಲದೆ ಹೇಗೆ ಕೃಷಿ ಮಾಡ್ತಿದ್ರು ಅದ್ರ ಬಗ್ಗೆ ಹೇಳಿ ಸರ್. ಮೊದಲೇ ಹೇಳಿದೆ, ಅವರು ಇಲ್ಲಿ ಕಾಲು ಇಲ್ದೇ ಇರೋ ಅವ್ರ ಕುಂಟ ಒಬ್ಬರಿಗೆ ಜಮೀನಲ್ಲಿ ಬೆಳೆ ಎಲ್ಲ ಬೆಳ್ಕೊತಾ ಇದ್ನಿ ಅಂತ ಅಂಗವಿಕಲರ ಹತ್ರ. ಅವ್ರದ್ ಬೆಳೆ ಏನು ಅಂದ್ರೆ ನಾನು ಕನಿಗೆ ಮೇ ಬೆಳಿತೀನಿ, ಅವರಿಗೆ ಈ ತರ ಕೃಪಾಮೃತ ಎಲ್ಲ ಹಾಕ್ತೀನಿ. ನಾನ್ ಬೆಳೆದ್ರೆ ಮಾತ್ರ ನಿಮ್ ಒಂದಾಳುದಕ್ ಬರುತ್ತೆ, ಅದೇ ನೀವ್ ಬೆಳೆದಾಗ. ನಾನ್ ಬೆಳೆದಾಗ ಅದು ಒಂದ್ ಮಳ ಇರುತ್ತೆ, ಯಾಕೆ ಜೋಳ ಅಂತ ಕೇಳ್ತಾರೆ. ನಾನು ಒಂದು ಲೈನ್ ಕುಯ್ತೀನಿ ಹುಲ್ಲನ್ನ, ಒಂದ್ ಲೈನ್ಗೆ 1 ಲೀಟರ್ ನೀಟ್ ಆಗಿರೋಂಥದ್ದು ಕೃಪಾಮೃತ ತಗೊಂಡೋಗಿ ಸಾಲಿಗೆ ಡ್ರಂಚಿಂಗ್ ಬಿಡ್ತೀನಿ, ಮತ್ತೆ ನಾಳೆ ಇನ್ನೊಂದು ಲೈನ್ ಕೊಯ್ತೀನಿ, ಇನ್ನೊಂದು ಲೀಟರ್ ಬಿಡ್ತೀನಿ. ಆ ತರ ಹಿಂದಿನ ಬರುತ್ತೆ. ಅದು ಕೆಲವರೆಲ್ಲ 2 ತಿಂಗಳು ಬೇಕು, 2.5 ತಿಂಗಳು ಬೇಕು ಕಟಾವಿಗೆ ಅಂತಾರೆ, ನನಗೆ 1 ತಿಂಗಳು 1.5 ತಿಂಗಳಿಗೆ ಹಿಂದ್ಗಡೆಯಿಂದ ಬಂದ್ಬಿಡುತ್ತೆ ಸರ್. ಅದ್ರ ಒಂದು 18-20 ಸಾಲ ಇದೆ ಅದು. 18-20 ಸಾಲಲ್ಲಿ ಒಂದು 18-20 ದಿನಕ್ಕೆ ಸಾಕಾಗೋಷ್ಟು ಹುಲ್ಲಾಗತ್ತೆ ಕುರಿಗೆ ಮತ್ತೆ ಇದಕ್ಕೆ. ಅದ್ರ ಜೊತೆಗೆ ನೇಪಿಯರು ಇದೆ, ಒಂದು 8-10 ಸಾಲ ಇದೆ, ಅದು ತುಂಬಾ ಚೆನ್ನಾಗಿ ಬಳಕೆ ಮಾಡ್ತೀನಿ. ಬೇರೆ ಏನು ಕೃಷಿ ಮಾಡೋದಿಲ್ಲ? ಇಲ್ಲ ಸರ್, ಬೇರೆ ಏನು ಸದ್ಯಕ್ಕೆ ಮಾಡ್ತಾ ಇಲ್ಲ. ಅಂದ್ರೆ ಬೇರೆ ಮಾಡ್ಲಿಕ್ಕೆ ನನ್ನ ಹತ್ರ ಏನಿಲ್ಲಲ್ಲ ಜಮೀನು, ಸದ್ಯಕ್ಕೆ ನನ್ನ ಹತ್ರ ಜಮೀನು ಯಾವುದು ಇಲ್ಲ. ಎಲ್ಲ ಪಿತ್ರಾರ್ಜಿತ ಆಸ್ತಿಗಳೆಲ್ಲ ಬರಬೇಕು. ಬಂದ ನಂತರ ನನಗೆ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ, ಅದರಲ್ಲಿ ನಾನು ಸಾವಯವದಿಂದ ಅರೆಕನಟ್ ಅಡಿಕೆ ಜೊತೆಗೆ ಪೆಪ್ಪರ್, ಮೆಣಸು, ಕಾಳುಮೆಣಸು, ಯಾಲಕ್ಕಿ, ಅದ್ರ ಜೊತೆಗೆ ಹಣ್ಣಿನ ತೋಟ, ಅದನ್ನೆಲ್ಲ ಮಾಡೋಕೆ ತುಂಬಾ ದೊಡ್ಡ ಕನ್ಸಿಟ್ಟಿದ್ದೀನಿ. ಬಟ್ ಯಾವ್ದನ್ನು ಹಣ ಹಾಕಿ ಮಾಡಲ್ಲ ನಾನು. ನನ್ನ ಸ್ವಂತವಾಗಿ ಎಲ್ಲದನ್ನು ನಂದೇ ಕೈಯಲ್ಲಾಗಂತ ದನಿಂದು ಕುರಿದು ಗೊಬ್ಬರ ಹಾಕಿ ಅದನ್ನ ಒಳ್ಳೆ ಬಯೋಡೈಜೆಸ್ಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಕೊಡ್ತಾ ಮಾಡಿ ತೋರಿಸಿ ಇನ್ನೊಮ್ಮೆ ನಾನು ನನ್ನ ಊರಿಗಾಗ್ಲಿ ನನ್ನ ಜಿಲ್ಲೆಗಾಗ್ಲಿ ಒಂದು ಸಾಧನೆ ಮಾಡಿ ತೋರಿಸ್ಬೇಕನ್ನೋ ಒಂದು ಛಲ ಇದೆ ಸರ್ ನನ್ಗೆ. ಈ ಕೊರೋನಾ ಸಮಯದಲ್ಲಿ ಕೃಷಿಗೆ ಪೂರಕವಾಗಿ ಸಾಕಷ್ಟು ಬದಲಾವಣೆಗಳಾಯ್ತು ಅಂತ ಹೇಳಿ ಆಗ್ಲೇ ಮಾತಾಡ್ತಾ ಹೇಳಿದ್ರಿ. ಕೃಷಿಗೆ ಅದು ಒಂದ್ ರೀತಿ ವರದಾನ ಆಯ್ತು ಅಂತಲೂ ಕೂಡ ತಾವು ಹೇಳಿದ್ರಿ. ನೀವು ಕೃಷಿಗೆ ಬರ್ಲಿಕ್ಕೂ ಕೂಡ ಅದು ಒಂದು ಕಾರಣ ಅಂತ ಹೇಳಿ, ಹೇಗೆ ಅದ್ರ ಬಗ್ಗೆ ಹೇಳಿ ಸರ್. ನಾವು ಸಂಪೂರ್ಣವಾಗಿ ಸಿಮೆಂಟ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ವಿ. ಇನ್ವಾಲ್ವ್ ಆಗಿದ್ದ ಟೈಮಲ್ಲಿ ನಮಗೆ ಕೊರೋನಾದಲ್ಲಿ ಕೂತು 1 ತಿಂಗಳು ಕೂತ್ವಿ, 2 ತಿಂಗಳು ಕೂತ್ವಿ, ಬೇಜಾರಾಯ್ತು. ಬೇಜಾರಾದಾಗ ಸುಮ್ಮನೆ ಟೈಮ್ ಪಾಸಿಗೆ ಒಂದು ಕುರಿ ತಂದು ಸಾಕೋಣ ಟಗರು ಅಂತ ಹೇಳಿ ಹೋದ್ವಿ. ಅವಾಗ ಯಾವ್ದು ಸಾಕೋದು ಒಳ್ಳೇದು, ಬಂಡೂರು ಕುರಿ ಒಳ್ಳೆ ಚೆನ್ನಾಗಿದೆ, ಆಮೇಲೆ ಅದನ್ನ ಸಂತತಿ ಕಡಿಮೆ ಆಗಿದೆ, ಆ ಸಂತತಿನೆಲ್ಲ ಹೆಚ್ಚಿಸಬೇಕು, ಅದು ಆ ರೀತಿ ಒಂದು ಕಾನ್ಸೆಪ್ಟ್ ಅಲ್ಲಿ ಹೊರಟ್ವಿ. ಹೊರಟಾಗ ಅದನ್ನ ಒಂದೆರಡು ಪ್ರೆಗ್ನೆಂಟ್ ತಂದ್ವಿ, ಅದು ಎರಡು ಮರಿ ಆಯ್ತು, 4 ಆಯ್ತು. 4 ಆದಾಗ ಆಸೆ ಜಾಸ್ತಿ ಆಯ್ತು. ಅವಾಗ ಮತ್ತೆ ಒಂದು 2-3 ತಂದ್ವಿ, ಅದೆಲ್ಲ ಡಬಲ್ ಡಬಲ್ಲೇ ಆಯ್ತಾ ಹೋಯ್ತು. ಆಮೇಲೆ 6-7 ತಿಂಗಳಿಗೆ ಮತ್ತೊಮ್ಮೆ ಮರಿ ಆಗ್ತಾ ಹೋಗುತ್ತೆ. ಅದು 14 ತಿಂಗಳಲ್ಲಿ 2 ಬ್ಯಾಚ್ ವರ್ಷಕ್ಕೆ, ಸುಮಾರು 14-15 ತಿಂಗಳು, ಒಂದು ಕಾಲ ವರ್ಷಕ್ಕೆ 2 ಮರಿ ಕೊಡುತ್ತೆ ಸರ್ ಪ್ರತಿ ಕುರಿ, ಪ್ರತಿ ಮೇಕೆ. ಇದನ್ನ ಸಾಕೋದ್ರಿಂದ ನಿಮಗೆ ಯಾವುದೇ ರೀತಿ ರೈತರು ಹಣ ಇಲ್ಲ, ಕಾಸಿಲ್ಲ, ಅದಿಲ್ಲ, ಇದಿಲ್ಲ ಕೇಳೋದಾಗ್ಲಿ ಆಗಲ್ಲ. ಆಮೇಲೆ ಅದ್ರ ಜೊತೆಗೆ ನಾನಿನ್ನೇನ್ ಮಾಡಿದ್ನಿ ಅಂದ್ರೆ, ನಾಟಿ ಕೋಳಿಗಳು ಸಾಕಣೆ ಮಾಡಿದ್ನಿ. ನಾಟಿ ಕೋಳಿ ತಂದಿದ್ದು ಬೇರೆ 5 ಕೋಳಿ ಅವ್ರ ಮನೆ ಹತ್ರ ತಗೊಂಡ್ಬಂದಾಗ 6 ಕೆಜಿ ಬಂದಿತ್ತು 5 ಕೋಳಿಯಿಂದ, ಒಂದುಂಜನು ಸೇರಿ. ಆಮೇಲೆ ನನ್ನ ಮನೆ ಹತ್ರ ತಂದು 1.5-2 ತಿಂಗಳು ಸಾಕ್ತೆ. ಸಾಕಿದ ತಕ್ಷಣ ಒಂದು ಉಂಜನೆ ನನ್ನ ಹತ್ರ 2.5 ಕೆಜಿ ಬಂತು. ಯಾಕೆ ಅಂತಂದ್ರೆ ನಾನು ತಿಪ್ಪೆ ಮೇಲೆಲ್ಲ ಬಿಡ್ತಾ ಇದ್ದೆ, ಅದು ಹುಳ ಉಪ್ಪಟೆಗಳೆಲ್ಲ ಆಯ್ದು ತಿಂದು ಒಳ್ಳೆ ಅದು ಹೆಲ್ತಿ ಫುಡ್ ಸಿಕ್ತಲ್ಲ, ತುಂಬಾ ಹೆಲ್ತಿಯಾಗಿ ಬೆಳೀತು, ಗ್ರೋತ್ ತುಂಬಾ ವೈಟು ಬಂತು. ಆವಾಗ ನನಗೆ ಗೊತ್ತಾಯ್ತು, ನ್ಯಾಚುರಲ್ ಆಗಿ ಸಾಕಿದ್ರೆ ಗ್ರೋತ್ ಬೇಗ ಆಗತ್ತೆ, ನಾವು ಕೂಡಾಕಿ ಫಾರ್ಮ್ದಲ್ಲಿ ಸಾಕಿದ್ರೆ ಅದರಲ್ಲಿ ನಿಜವಾದ ವಿಟಮಿನ್ಸ್ ಏನು ಇರಲ್ಲ, ಫುಡ್ ಅಲ್ಲಿ ಏನ್ ಕೊಡ್ತಾನೆ, ಮೆಡಿಸಿನ್ಸ್ ವಗೇರ್ ಹಾಕಿರ್ತಾನೆ, ಅದರಂಗೆ ಬರುತ್ತೆ ಅಂತ ಹೇಳಿ. ಇವತ್ತಿಗೂ ಸಹ ನಾನು ಯಾವುದೇ ರೀತಿ ಕೆಮಿಕಲ್ ಫುಡ್ ಅನ್ನ ಆಡ್ ಮಾಡ ಹಾಕಲ್ಲ ನಾನು. ಅದನ್ನೆಲ್ಲ ಬಿಟ್ಟು ನಮಗೆ ರಾಗಿ, ಜೋಳ, ಅಕ್ಕಿ ಎಲ್ಲ ವೇಸ್ಟ್ ಏನ್ ಸಿಗುತ್ತೆ ಅಂಗಡಿಗಳಲ್ಲಿ ವೇಸ್ಟ್ ಆಗಿ ಕಾಲಲ್ಲಿ ತುಂಬಾಡಿದ್ದು, ಅದನ್ನೇ ತಂದು ಹಾಕಿ ಅದರಿಂದಲೇ ತುಂಬಾ ಚೆನ್ನಾಗಿ ಕೋಳಿ ಸಾಕ್ತೀನಿ. ಒಂದೊಂದು ಕೋಳಿ ಹುಂಜ 2.5 ಕೆಜಿ 3 ಕೆಜಿ ವರೆಗೂ ಬೆಳೆದು ಮಾರ್ತೀನಿ. ಸಂತೆಗೆ 3 ಕೆಜಿ ಆಯ್ತಾ, 3 ಕೆಜಿ ಆಯ್ತಾ ಅಂತ ಕೇಳ್ತಾರೆ. 3 ಕೆಜಿ ಇದೆ ಅಂದಾಗ ಅಲ್ಲಿ 450 ರೂಪಾಯಿ ಕೆಜಿಯಲ್ಲಿ ನಮ್ಗೆ 1250 ರೂಪಾಯಿ 1200 ರೂಪಾಯಿ ಅಣ್ಣ ನನಗೆ ಒಂದು 50 ರೂಪಾಯಿ ಮಿಕ್ಲಿ ಹೋಗೋಣ ಅಂತ ಕೆಲವರು 1200 ರೂಪಾಯಿ ಕೊಟ್ಬಿಟ್ಟು 1250 ರೂಪಾಯಿ ಇರೋದಕ್ಕೆ 50 ರೂಪಾಯಿ ಇಟ್ಕೋತಾರೆ. ಕೆಲವೊಮ್ಮೆ 2.5 ಕೆಜಿ ಇರುತ್ತೆ, 2.5 ಕೆಜಿ ಇದ್ದಾಗ್ಲೂ ಈಗ ಸುಮಾರು ದುಡ್ಡು ಆಗತ್ತೆ ಸರ್, ನಿಮಗೆ ಗೊತ್ತದು. 450 ರೂಪಾಯಿ ಕೆಜಿ ಅಂದ್ರೆ ಹಂಗೆ ಅವಾಗ್ಲೂ ಒಂದು 10-20 ರೂಪಾಯಿ 50 ರೂಪಾಯಿ ಇಟ್ಕೊಂಡು ಕೊಡ್ತಾರೆ. ನಾನೇನು ಹೇಳಕ್ ಹೋಗಲ್ಲ, 100 ರೂಪಾಯಿ ತಿನ್ಲಿಂದ ಸುಮ್ಮನೆ ಆಗ್ಬಿಡ್ತೀನಿ. ಹೆಚ್ಚು ವಾದ ಮಾಡೋದು ನಮಗ್ ಗೊತ್ತಿಲ್ಲ. ನಾಟಿ ಕೋಳಿ ಸಾಕಾಣಿಕೆಯಿಂದ ಮೊಟ್ಟೆಗಳು ಕೂಡ ಹೇರಳವಾಗಿ ಸಿಗುತ್ತೆ, ಅದರಿಂದ ಹೇಗೆ ಅನುಕೂಲಗಳು ಮಾಡ್ಕೊಂಡಿದ್ದೆ ಸರ್? ಇವತ್ತು ಸಹ ನಾನು 40 ಮೊಟ್ಟೆ ಮಾರಿದೆ. ಯಾರು ಬೇಕಿತ್ತು ಅಂತ ಹೇಳಿದ್ರು, ಡಬ್ಬಕ್ಕೆ ಹಾಕೊಟ್ಟೆ. ಅವರು ನನಗೆ ಒಂದು 13 ರೂಪಾಯಿ ರೈಟ್ ಅಲ್ಲಿ ತಗೊಂಡೋದ್ರು, ಬೇರೆ ಎಲ್ಲ 15 ರೂಪಾಯಿ ಮಾರ್ತಾರೆ, ನಾನು 13-12 ಹಿಂಗೆ ಕೊಟ್ಬಿಡ್ತೀನಿ. ವಾರಕ್ಕೊಂದ್ಸಲ ಶನಿವಾರ ದಿನ ಸಂತೆಯಲ್ಲಿ ಸುಮ್ಮನೆ ನಾನು ಒಬ್ಬರಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ, ಅವ್ರು ಮುಸ್ಲಿಂ, ಅವ್ರ ಮೊಟ್ಟೆ ಎಲ್ಲ ವ್ಯಾಪಾರ ಮಾಡ್ತಾರೆ ಕೋಳಿ ಎಲ್ಲ. ಅವರು ಅಣ್ಣ ಎಲ್ಲಿ ಬರ್ತೀರಿ, ಅಣ್ಣ ಎಲ್ಲಿ ಬರ್ತೀರಿ, ಈ ವಾರ ಬರ್ತೀರಾ, ಈ ವಾರ ಬರ್ತೀರಾ, ಫೋನ್ ಮಾಡ್ತಾರೆ. ವಾರ ತಗೊಂಡೋಗಿ 40-50 ಮೊಟ್ಟೆ, ಕೆಲವೊಮ್ಮೆ 100 ಆಗ್ಬಹುದು, ಆತರ ಸಾಕಷ್ಟು ಮೊಟ್ಟೆ ಕೊಡ್ತೀನಿ ಸರ್. ಈ ಕುರಿಗಳ ಸಾಕಾಣಿಕೆ, ಕೋಳಿಯ ಸಾಕಾಣಿಕೆ, ಜೇನು ಸಾಕಾಣಿಕೆ, ಅದೆಲ್ಲದರ ಜೊತೆಗೆ ಗೋ ಕೃಪಾಮೃತ ಇದೆಲ್ಲವೂ ಕೂಡ ಬೇಕು, ಅದ್ರ ಬಗ್ಗೆ ಮಾಹಿತಿ ಬೇಕು ಮತ್ತೆ ಸಹಕಾರ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಮಂಜುನಾಥ್? ಸರ್ ನನ್ನ ಮೊಬೈಲ್ ನಂಬರ್ ಇದೆ, ನನ್ನ ಮೊಬೈಲ್ ನಂಬರ್ಗೆ ಯಾರಾದ್ರೂ ಫೋನ್ ಮಾಡಿದ್ರೆ, ಬೇಕಿದ್ದಂತವ್ರು ಇಂಟ್ರೆಸ್ಟ್ ಇದ್ರೆ ಇದರಲ್ಲಿ, ಯಾವುದೇ ರೀತಿ ಕೆಮಿಕಲ್ ಮಯ ಮಾಡೋದು ಬೇಡ, ಸಾವಯವ ಕೃಷಿನೇ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರೆ ನೀವು ನನ್ನ ನಂಬರಿಗೆ 100% ನೀವು ಕಾಲ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ, 9620 20395 1. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9620209 1. ತಾವು ಇದುವರೆಗೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆಯ ಅನುಭವಗಳ ಜೊತೆಗೆ ಗೋಕೃಪಾಮೃತದಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂತ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸಮ. ಇದುವರೆಗೆ ಕಡಿಮೆ ಹಿಡುವಳಿಯಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ವೈ ಸಿಂಗೇನಹಳ್ಳಿಯ ಕೃಷಿಕ ಬಿಆರ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ನೋಡಿ ಬಂತು. ಈಗ ಕೆಲವು ಪ್ರಕಟಣೆಗಳು. ನಿಮಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ. ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸಿದರೆ ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ. ಮೊದಲು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ. ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನಾನು.